ಅಂದ್ರೆ ನಾವೇ ಮಾಡ್ಕೊಂಡ್ರೆ ಒಂದ್ ಎರಡು ಎಕರೆ ಮೂರು ಎಕರೆ ಜಾಗ ಇದ್ರೆ ಮಾಡ್ಕೋಬಹುದು ಎರಡು ಜನ. ತುಂಬಾ ಜಾಸ್ತಿ ಇದ್ರೆ ಆಳು ಕಾಳುಗಳನ್ನ ಅವಲಂಬಿಸಬೇಕಾಗುತ್ತೆ, ಹಾಗಾಗಿ ಆಳು ಕಾಳುಗಳನ್ನ ಅವಲಂಬಿಸಿ ಲಾಭ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಬಹಳ ಇಷ್ಟಪಟ್ಟು ಮಾಡುವ ಕೆಲಸಗಳೇನು ಪ್ರಸಾದ್ ಅವರೇ? ಕಾಫಿ ತೋಟದಲ್ಲಿ ಮಾಮೂಲಿ ಎಲ್ಲಾ ಕೆಲಸ ಮಾಡ್ತೀವಿ, ಇಷ್ಟಪಟ್ಟು ಅಂತ ಏನಿಲ್ಲ. ಜೇನು ಕೃಷಿನೂ ಇದೆ, ಅಂದ್ರೆ ಜಾಸ್ತಿ ಇಲ್ಲ, ಅಂತೂ ಮಾಮೂಲಿ ಎಲ್ಲ ತರ ಇದೆ. ಕೆಲವೊಬ್ರು ಗಿಡಗಸಿ ಮಾಡೋದ್ರಲ್ಲಿ ಪ್ರಾವೀಣ್ಯತೆಯನ್ನ ಇಟ್ಕೊಂಡಿರ್ತಾರೆ, ಮರಗಸಿ ಮಾಡೋದ್ರಲ್ಲಿ ಏನ್ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ನಾನು ಕೆಲಸನ ನಿರ್ವಹಿಸಿಕೊಂಡು ಹೋಗ್ತಿದ್ದೀನಿ ಅಂತ ಮಾತಾಡೋದಿದೆ. ಇನ್ನು ಬೇರೆ ಬೇರೆ ಸಂಗತಿಗಳಲ್ಲಿ ಜನ ಕೆಲಸ ಮಾಡೋದಿದೆ. ನಿಮ್ದು ಹೇಗಿದೆ ವಿಶೇಷವಾದ ಅಭಿರುಚಿ? ಅಭಿರುಚಿ ಅಂದ್ರೆ ನಾವು ಮರ ಹತ್ತ ಕಡಿಮೆ, ಜನಗಳ ಜೊತೆ ಮಾಡಿಸೋದು. ಬೇರೆ ಕೆಲಸ ಎಲ್ಲ ಮಾಡ್ತೀವಿ, ಪಾನ್ ಒಳ ಕಡಿಯೋದು, ಮತ್ತೆ ಗಿಡಗಸಿ ಮಾಡಲ್ಲ, ಕಚ್ಚಡ ಎಲ್ಲ ಮಾಡ್ತೀವಿ ತೋಟದಲ್ಲಿ, ಮತ್ತೆ ಸ್ಪ್ರೇ ಕಪಾತು ಎಲ್ಲ ಮಾಡ್ತೀವಿ. ಕೆಲಸಗಳನ್ನ ಕಲಿತಷ್ಟು, ಕೆಲಸಗಳನ್ನ ಮಾಡಿದಷ್ಟು ಒಳ್ಳೆಯ ಅನುಭವ, ಒಳ್ಳೆ ಉಳಿತಾಯ, ಏನಂತೀರಿ? ಹೌದು, ಕೆಲಸ ಮಾಡಿದ್ರೆ ಒಳ್ಳೆ, ತುಂಬಾ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಸರ್. 5 ಎಕರೆ ಕಾಫಿ ತೋಟದಲ್ಲಿ ಅರೇಬಿಕಾ ರೋಬಸ್ಟ ಎರಡನ್ನೂ ಇದೆಯಾ ಅಥವಾ ಅರೇಬಿಕನೇ ಹೆಚ್ಚಿಗೆ ಇದೆಯಾ, ರೋಬಸ್ಟ ಕಡಿಮೆ ಇದೆಯಾ, ಹೇಗಿದೆ ಇಲ್ಲಿ ಪರಿಸ್ಥಿತಿ ನಿಮ್ದೆಲ್ಲ? ನಮ್ಮ ಊರಲ್ಲಿ ಅರೇಬಿಕಾ ಜಾಸ್ತಿ ಇದೆ, ರೋಬಸ್ಟ ತುಂಬಾ ಕಡಿಮೆ, ಕೆಲವರು ಮಾತ್ರ ರೋಬಸ್ಟ್ ಹಾಕೊಂಡಿದ್ದಾರೆ. ನಾವು ಪೂರ್ತಿ ಅರೇಬಿಕಾ 9, 6 ಮತ್ತೆ 5B ಅಂತ ಒಂದು ತಳಿ ಇದೆ, ಕಾವೇರಿ ಅದೆಲ್ಲ ಕಡಿಮೆ ಇದೆ, ಮತ್ತೆ 8 ಮತ್ತೆ 9 ಜಾಸ್ತಿ ಇದೆ ಸರ್. 5 ಎಕರೆಯಿಂದ ಎಷ್ಟು ಇಳುವರಿ ಸಿಗ್ತಾ ಇದೆ? ಇಳುವರಿಗೆ ಒಂದು 50 ಚೀಲ ಪಾರ್ಸಿಮೆಂಟ್ ಆಗುತ್ತೆ, ಒಂದು 30-35 ಚೀಲ ಚೆರಿ ಆಗುತ್ತೆ, ಟೋಟಲ್ ಆಗಿ ಒಂದು 80-85 ಚೀಲ ಆಗುತ್ತೆ. ಕಾಳುಮೆಣಸಿನ ಪರಿಸ್ಥಿತಿ? ಕಾಳುಮೆಣಸು ನಾವು ಹಿಂದೆ ಹಾಕೊಂಡಿದ್ವಿ, ಆದ್ರೆ ಬಳ್ಳಿ ಸ್ವಲ್ಪ ಸತ್ತೋಯ್ತು, ಕಾಳುಮೆಣಸಿಂದ ಹೆಚ್ಚಿಗೆ ಅಭಿವೃದ್ಧಿ ಆಗಲಿಲ್ಲ, ಮಳೆ ಇರೋದ್ರಿಂದ ಕಾಳುಮೆಣಸು ನಮ್ ಸೈಡ್ ಆಗೋದಿಲ್ಲ ಸರ್. ಹೇಳ್ತಾ ಇದ್ರಿ, ನಾವು ನಿಮ್ ಜೊತೆಗೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಈ ಊರಿನಲ್ಲಿ ನೀವೆಲ್ಲ ಸೇರಿಕೊಂಡು ಒಂದು ಸಂಘಟನೆ ಮಾಡ್ಕೊಂಡಿದ್ರಿ, ಗುಂಪು ಮಾಡ್ಕೊಂಡಿದ್ರಿ, ನಿಮ್ಮ ಒಳಿತಿಗೆ ಮತ್ತು ಊರಿನ ಹಿತಕ್ಕೆ ಆಗಿಂದಾಗೆ ಸಭೆ ಸಮಾರಂಭ ಮಾಡೋದು, ಮೀಟಿಂಗ್ ಮಾಡೋದು, ಉಳಿತಾಯ ಮಾಡೋದು, ಹೀಗೆ ಇದ್ರ ಬಗ್ಗೆ ಉಲ್ಲೇಖ ಮಾಡಬಹುದಾ? ನಮ್ಮ ಊರಿನಲ್ಲಿ 4 ಗ್ರೂಪ್ ಅಂತ ಇದೆ, 4 ಗ್ರೂಪ್ ಅಲ್ಲಿ 30-30 ಮನೆ ಅಂತ ಇದೆ. ಅಂದ್ರೆ 4 ತಿಂಗಳಿಗೆ ಒಂದ್ಸರಿ ಊರ್ ಮೀಟಿಂಗ್ ಅಂತ ಮಾಡ್ತೀವಿ, ಅದರಲ್ಲಿ ಹಣಗಳನ್ನ ಕಟ್ಟಿ ಇಂಟ್ರೆಸ್ಟ್ ತರ ಎಲ್ಲ ತಗೊಂಡು ಉಳಿತಾಯ ಮಾಡ್ತೀವಿ, ಮತ್ತೆ ಗ್ರೂಪ್ಗಳಲ್ಲಿ ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತೀವಿ, ಅದರಿಂದ ಸ್ವಲ್ಪ ಉಳಿತಾಯ ಆಗುತ್ತೆ. ಬಡವರಿಗೆ ಮತ್ತೆ ಕೆಲವರಿಗೆಲ್ಲ ಧನ ಸಹಾಯ ಆಗುತ್ತೆ, ಸಾಲವಾಗಿ ಕೊಡ್ತಾರೆ, ಅದ್ರ ಬಡ್ಡಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಇದು ಮಾಡ್ತಾ ಇದಾರೆ. ತಿಂಗಳ ಇಷ್ಟಂತ ಉಳಿತಾಯ ಮಾಡ್ತೀರಾ ಹೇಗೆ? ತಿಂಗಳ ಅಂತ ಏನಿಲ್ಲ, ಕಷ್ಟ ಕಾಲದಲ್ಲಿ ಸಾಲ ಸಿಗುತ್ತೆ, ಈಗ ಬ್ಯಾಂಕ್ಗಳಿಗೆ ಹೋದ್ರೆ ಅದಕ್ಕೆ ತುಂಬಾ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಾಗುತ್ತೆ, ಆದ್ರೆ ಇದ್ರಲ್ಲಿ ಊರಲ್ಲಿ ಹಣ ಇರೋದ್ರಿಂದ ಬೇಗ ಸಿಗುತ್ತೆ ಹಣ. ಎಷ್ಟು ವರ್ಷಗಳಿಂದ ಈ ರೀತಿ ಗುಂಪುಗಳನ್ನ ಮಾಡ್ಕೊಂಡಿದ್ರಿ? ಒಂದು 20 ವರ್ಷದಿಂದ ಮಾಡ್ಕೊಂಡಿದ್ವಿ ಸರ್. ಅಂದ್ರೆ ವಾರ ಪ್ರತಿಯೊಬ್ಬ ಸದಸ್ಯ ಇಷ್ಟಂತ ಉಳಿತಾಯ ಮಾಡ್ಕೊಂಡು ಹೋಗ್ತಿದ್ದಾರೆ ಹೇಗೆ? ಆತರ ಏನಿಲ್ಲ, ಮಾಮೂಲಿ ಈಗ ಬೇಕಾದಾಗ ಕಷ್ಟ ಕಾಲದಲ್ಲಿ ತಗೊಳ್ತಾರೆ, ಅದನ್ನ ಪ್ರತಿ ತಿಂಗಳು ಕಟ್ತಾ ಹೋಗ್ತಾರೆ. ಈಗ ಹಣ ಕೂಡಿ ಹಾಕರು ಸದಸ್ಯರ ಅಥವಾ ಹೇಗೆ? ಸದಸ್ಯರು ವರ್ಷ ವರ್ಷ ತೆರಿಗೆ ಹಾಕ್ತಾರೆ, ಆತರ ಕೂಡಿ ಹಾಕಿಬಿಟ್ಟು ನಾವೇ ಸಂಘ ಕಟ್ಕೊಂಡಿದ್ವಿ. ಅಲ್ಲ, ಈಗ ಉದಾಹರಣೆಗೆ ಒಂದು ಗುಂಪಿನಲ್ಲಿ 40 ಜನ ಸದಸ್ಯರು ಇದ್ದಾರೆ ಅನ್ಕೊಳ್ಳಿ, 40 ಜನನು ಉಳಿತಾಯ ಮಾಡಿ ಆ ಹಣವನ್ನ ಬೇರೆಯವರಿಗೆ ಅಗತ್ಯರಿಗೆ ಕೊಡ್ತೀರಾ ಅಥವಾ ಕೆಲವೇ ಕೆಲವು ಜನ ಮಾತ್ರ ಉಳಿತಾಯ ಮಾಡ್ತಾರೆ, ಹೇಗೆ ಉಳಿತಾಯ ಮಾಡೋದು? ಈಗ ಹಣ ಎಲ್ಲಿಂದ ಬರುತ್ತೆ? ಹಣ ಅಂದ್ರೆ ತೆರಿಗೆ ರೂಪದಲ್ಲಿ ಎಲ್ಲರನ್ನ ಸಂಗ್ರಹ ಮಾಡ್ತೀವಿ, ಅದ್ರ ಬಡ್ಡಿಯಿಂದ ಉಳಿತಾಯ ಆಗುತ್ತೆ, ಶೇರ್ ಇರುತ್ತಲ್ಲ ಹಾಗಾಗಿ ಉಳಿತಾಯ ಆಗುತ್ತೆ. ಅಂದ್ರೆ ಒಂದೇ ಸಾರಿಗೆ ಹಣವನ್ನ ಎಲ್ಲರೂ ಹಾಕ್ಬಿಟ್ಟು ಆ ಹಣವನ್ನ ಸಾಲವಾಗಿ ಕೊಡ್ತಾ ಹೋಗ್ತೀರಿ? ಹೌದು ಸರ್. ಮತ್ತೆ ಊರಿನ ಅಭಿವೃದ್ಧಿ ಸಂಬಂಧಪಟ್ಟಂತೆ ಆಗಿಂದಾಗೆ ಚರ್ಚೆ ಮಾಡೋದು, ಅದಕ್ಕೆ ಹಣವನ್ನ ಜೋಡಿಸೋದು, ಹೀಗೆ ಊರಿನ ಅಭಿವೃದ್ಧಿ ಬಗ್ಗೆ ಕೆಲವೊಂದು ವಿಚಾರಕ್ಕೆ ಹಣನ ತೊಡಗಿಸ್ತೀವಿ. ಈಗ ಯಾರಾದ್ರೂ ಕಷ್ಟ ಕಾಲದ ಮರಣ ಹೊಂದಿದ್ರೆ ಅವರಿಗೆ ಮರಣ ನಿಧಿ ಅಂತ ಊರಲ್ಲಿ ಕೊಡ್ತಾ ಬರ್ತಾರೆ, 5,000 ಕೊಡ್ತಾರೆ, ಅದರಿಂದ ಯಾರ ಮೇಲೆ ತೀರೋಗಿರ್ತಾರೆ ಅವರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಈ ತರ ಇದ್ ಮಾಡ್ತಾ ಇದ್ವಿ ಸರ್. ಮತ್ತೆ ಸಮಾರಂಭ ಮಾಡೋದು, ಪ್ರವಾಸ ಕೈಗೊಳ್ಳೋದು, ಈ ತರದನ್ನು ಹಮ್ಮಿಕೊಳ್ತೀರಾ? ಕಡಿಮೆ ಅದು ಇದೆ. ಆದ್ರೂ ಹರ್ಗ ಗ್ರಾಮದಲ್ಲಿ ಬಹಳಷ್ಟು ಜನ ಕೃಷಿಕರೇ ಇರೋದು, ಎಲ್ಲರನ್ನು ಕೈಮುಟ್ಟು ಕೆಲಸ ಮಾಡ್ತಾರೆ, ಮತ್ತೆ ಆಳು ಕಾಳುಗಳನ್ನು ಉಪಯೋಗಿಸಿಕೊಂಡು ತೋಟಗಳನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಪದವೀಧರರು ಸಾಕಷ್ಟು ಜನ ಇರ್ಬೇಕಲ್ವಾ? ಹೌದು, ತುಂಬಾ ಜನ ಇದಾರೆ. ಅಂದ್ರೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಸ್ವಂತ ತೋಟ ಗದ್ದೆಗಳಲ್ಲಿ ದುಡಿಮೆ ಮಾಡಿ ಜೀವನ ಸಾಗಿಸ್ತಾ ಇದಾರೆ ಸರ್. ಹರ್ಗ ಗ್ರಾಮದಲ್ಲಿ ರೇಡಿಯೋ ಕೇಳುಗರು ಸಾಕಷ್ಟು ಜನ ಇರ್ಬೇಕಲ್ವಾ? ತುಂಬಾ ಜನ ರೇಡಿಯೋ ಕೇಳ್ತಾರೆ ಸರ್, ಅದರಲ್ಲೂ ಮಳೆಗಾಲದಲ್ಲಿ ತುಂಬಾ ಜನ ರೇಡಿಯೋ ಕೇಳ್ತಾರೆ, ಯಾಕೆಂದ್ರೆ ಕರೆಂಟ್ ಸಮಸ್ಯೆ ಇರೋದ್ರಿಂದ ಟಿವಿ ಹಾಕಕ್ಕಾಗೋದಿಲ್ಲ, ಹಾಗಾಗಿ ತುಂಬಾ ಜನ ರೇಡಿಯೋ ಮಳೆಗಾಲದಲ್ಲಿ ಜಾಸ್ತಿ ಕೇಳ್ತಾರೆ. ಅಂದ್ರೆ ಬೇರೆ ಟೈಮಲ್ಲೂ ಕೃಷಿ ಸೀರಿ ಮತ್ತೆ ಬೇರೆ ಎಲ್ಲ ಕಾರ್ಯಕ್ರಮ ಕೇಳ್ತಾರೆ ಸರ್. ಟಿವಿ ನೋಡೋರು ಇರ್ಬೇಕು ಅಲ್ವಾ? ಟಿವಿ ನೋಡೋರು ಇದೇ ಇದೆ ಮಾಮೂಲಿ, ಆದ್ರೆ ಮಳೆಗಾಲದಲ್ಲಿ ಕರೆಂಟ್ ಸಮಸ್ಯೆ ಇರೋದ್ರಿಂದ ಟಿವಿ ನೋಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ರೇಡಿಯೋ ಬೇಕೇ ಬೇಕಲ್ವಾ ಸರ್ ಮಳೆಗಾಲದಲ್ಲಿ? ಭತ್ತ ಬೆಳೆಯೋರು ನಿಮ್ಮೂರಲ್ಲಿ ಕಡಿಮೆ ಆಗಿಲ್ಲ ಅಂತ ಅನ್ಸುತ್ತಲ್ವಾ? ಭತ್ತ ಬೆಳೆಯೋರು ಕಡಿಮೆ ಸ್ವಲ್ಪ ಈಗ ಆಗಿದ್ದಾರೆ ಸರ್, ಯಾಕೆಂದ್ರೆ ಭತ್ತಕ್ಕೆ ಸ್ವಲ್ಪ ಬೆಲೆನು ಕಡಿಮೆ ಆಗುತ್ತೆ, ಮತ್ತೆ ಕಾಡಂದಿಗಳು ತುಂಬಾ ನಷ್ಟ ಮಾಡ್ತವೆ ಬೆಳೆನ ತಿಂದು, ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ. ಮೊದಲು ನಾವು ಚಿಕ್ಕವರು ಇರೋಂತ ಸಂದರ್ಭದಲ್ಲಿ ಇದ್ದಿದ್ದಕ್ಕಿಂತ ಈ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲೆಲ್ಲ ಕಾಡು ಪ್ರಾಣಿಗಳ ಒಂದು ಕಾಟ ಯಾವ್ದಾದಿದೆ, ಆನೆ, ಮಂಗ ಅಥವಾ ಹಂದಿ ಈ ತರ? ಆನೆ ಸ್ವಲ್ಪ ಕಡಿಮೆ, ಆದ್ರೆ ಕಾಡು ಹಂದಿ ತುಂಬಾ ಜಾಸ್ತಿ ಇದೆ, ತಿಂದಾಗುತ್ತೆ ಬೆಳೆ. ಮತ್ತೆ ತೋಟಗಳಲ್ಲಿ ಕಾಡೆಮ್ಮೆ ಇದೆ, ನಮ್ಮ ಹಳ್ಳಿ ಭಾಷೆಯಲ್ಲಿ ಕಾಟಿ ಅಂತೀವಿ. ಪಾನುಗಳೆಲ್ಲ ಫುಲ್ ತಿಂದಾಕುತ್ತೆ, ಮತ್ತೆ ಕಾಫಿ ಗಿಡಗಳನ್ನು ರೆಕ್ಕೆಗಳನ್ನೆಲ್ಲ ಮುರಿದಾಕುತ್ತೆ. ಕಾಡೆಮ್ಮೆ ಮತ್ತೆ ಕಾಡು ಹಂದಿಗಳಿಂದ ತುಂಬಾ ತೊಂದರೆ ಆಗುತ್ತೆ. ಕಾಡೆಮ್ಮೆಗಳು ಅಷ್ಟೊಂದು ಹೆಚ್ಚಿಗಿದವ, ಅಷ್ಟೊಂದು ಸಮಸ್ಯೆ ಮಾಡ್ತವ? ಹೌದು ಸರ್, ಕಾಡೆಮ್ಮೆ ತುಂಬಾ ಇದಾವೆ ಸರ್. ಇವತ್ತಿನ ದಿನಗಳಲ್ಲಿ ತುಂಬಾ ಕಾಡೆಮ್ಮೆ ಬರ್ತಾ ಇದಾವೆ, ತೋಟಗಳನ್ನೆಲ್ಲ ತುಳಿದು ಮತ್ತೆ ಕಾಫಿ ಗಿಡ ರೆಕ್ಕೆಗಳನ್ನೆಲ್ಲ ಹಾಳು ಮಾಡ್ತಾ ಇದಾವೆ. ಎಲ್ಲೇ ಇದ್ರು ಪಾನುಗಳನ್ನ ಬಿಡಲ್ಲ, ಕಾಫಿ ಗಿಡ ತಿನ್ನಲ್ಲ, ಆದ್ರೆ ಪಾನುಗಳನ್ನ ಹುಡುಕೊಂಡು ಬಂದು ತಿಂತವೆ. ಮನುಷ್ಯರಿಗೇನು ತೊಂದರೆ ಕೊಡಲ್ಲ? ಮನುಷ್ಯರ್ ನೋಡಿದ್ರೆ ಸ್ವಲ್ಪ ಹೆದರಿ ಓಡ್ತವೆ, ರಾತ್ರಿ ಹೊತ್ತು ಜಾಸ್ತಿ ಕಾಣಕ್ ಸಿಗ್ತವೆ, ಮಧ್ಯಾಹ್ನ ಕೆಲವು ಅಪರೂಪ ಇದೆ. ಹಂದಿ ಮತ್ತು ಕಾಡೆಮ್ಮೆಗಳ ಕಾಟ ಇದೆ, ಇನ್ನು ಕೆಲವೊಂದ್ ಕಡೆಗೆ ಕೋತಿಗಳ ಕಾಟನು ಸಾಕಷ್ಟಿದೆ. ಆನೆಗಳದಂತೂ ಕೊಡಗಿನಲ್ಲಿ ಸಾಕಷ್ಟು ಕಡೆ ಸಮಸ್ಯೆ ಸೃಷ್ಟಿಯಾಗಿದೆ. ಇದ್ರ ಮಧ್ಯದಲ್ಲಿನ ಪಕ್ಷಿಗಳ ಕಾಟ, ಭತ್ತಕ್ಕೆ ಇನ್ನು ಬೇರೆ ಬೇರೆ ಹಣ್ಣಿನ ಬೆಳೆಗಳಿಗೆ ಬಾವಲಿಗಳ ಕಾಟ ಇದ್ದಿದೆ. ಅದೆಲ್ಲದೂ ಬಿಟ್ಟು ಉಳಿದಿದ್ದು ನಮಗೆ ಅನ್ಕೊಂಡು ಎಷ್ಟೋ ಜನ ಹೇಳೋದಿದೆ. ಪದವಿ ಮುಗಿಸಿಕೊಂಡು ಕೃಷಿಯಲ್ಲಿ ನೀವು ತೊಡಸ್ಕೊಂಡಿರೋದು ಮತ್ತೆ ಕೃಷಿಯಲ್ಲಿ ಸಾಫಲ್ಯದಿಂದ ಸಾಕ್ತಿರೋದು ನಿಮ್ಮ ಮುಂದುವರಿಕೆಗೂ ಕಾರಣ ಆಗಿದೆ ಅಂತ ಅನ್ಸುತ್ತೆ. ತುಂಬಾ ಹೊರೆ ಅಂತ ಅನಿಸ್ತದಂದ್ರೆ ಎಷ್ಟೋ ಜನ ಉಳಿಯೋದಿಲ್ಲ ಕೃಷಿ ಅಂತಲ್ಲ, ಎಷ್ಟೋ ಕಸಬಿನಲ್ಲಿ. ಹೇಗನ್ಸುತ್ತೆ ಒಟ್ಟಾರೆ ನಿಮ್ಮ ಕೃಷಿಯ ಒಂದು ಬದುಕನ್ನ ಅವಲೋಕನ ಮಾಡಿದ್ರೆ? ಕೃಷಿ ಅಂದ್ರೆ ಹೆಚ್ಚಿಗೆ ಲಾಭಕ್ಕಿಂತ ನಷ್ಟ ಜಾಸ್ತಿ. ಅಂದ್ರೆ ಒಂದು 100 ಭಾಗದಲ್ಲಿ ಒಂದು 50 ಭಾಗ ಉಳ್ಕೋಬಹುದು ಎಲ್ಲ ಕಳೆದು. ಅಂದ್ರೆ ಜೀವನ ಮಾಡ್ಲೇಬೇಕಲ್ವ ಸರ್, ಹಾಗಾಗಿ ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ. ಇನ್ ತಂದೆ ತಾಯಿಗಳು ಮಾಡಿದ್ದ ಜಾಗನ ಬಿಡಕ್ಕಾಗೋದಿಲ್ಲ, ಹಾಗಾಗಿ ಕೆಲವರು ಮಾಡ್ತಾ ಇದಾರೆ. ನಿಜ, ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರಿ ಪ್ರಸಾದ್ ಅವರೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಕೇಳುಗರೆ, ಇದುವರೆಗೆ ಸೋಮವಾರಪೇಟೆ ತಾಲೂಕು ಹರ್ಗ ಗ್ರಾಮದ ಕೆಜೆ ಪ್ರಸಾದ್ ಅವರ ವಿಚಾರಗಳು ಬಿತ್ತರವಾದವು. ಕೆಳಗರೆ, ಹರ್ಗ ಗ್ರಾಮದ ಹೆಚ್ ಕೆ ಗಿರೀಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸಣ್ಣ ಹಿಡುವಳಿದಾರರು, ಸ್ವಲ್ಪ ಗದ್ದೆಯನ್ನು ಮಾಡ್ಕೊಳ್ತಾರೆ, ಒಂದು ಹಸು ಇಟ್ಕೊಂಡಿದ್ದಾರೆ. ಹರ್ಗ ಗ್ರಾಮದಲ್ಲಿ ಇಬ್ರು ಪಲ್ಪಿಂಗ್ ಘಟಕಗಳನ್ನು ಇಟ್ಕೊಂಡಿದ್ದಾರೆ, ಪುಪ್ಪಯ್ಯ ಮತ್ತು ಈರಪ್ಪ. ಅವರಲ್ಲೇ ಇಲ್ಲಿಯ ಕಾಫಿ ಬೆಳೆಗಾರರು ಬೇಳೆ ಮಾಡಿಸ್ಕೊಂಡು ಬರ್ತಾರೆ. ಗಿರೀಶ್ ಅವರ ವಿಚಾರಗಳನ್ನ ಈಗ ಪ್ರಸಾರ ಮಾಡ್ತಾ ಇದ್ವಿ. ಗಿರೀಶ್, ಏನು ಓದಿದ್ದು ತಾವು? ಸರ್, ನಾವು SLC ಪಾಸ್ ಮಾಡಿ ಆಮೇಲೆ 2 ವರ್ಷ ITI ಮಾಡಿದೆ ಸರ್. ಮಡಿಕೇರಿಯಲ್ಲಿ ITI ಮಾಡಿ 6 ತಿಂಗಳು ಮನೇಲಿದ್ದೆ. ಆಮೇಲೆ ಬೆಂಗಳೂರಲ್ಲಿ ಹೋಗಿ ಒಂದು ಇಂಡಸ್ಟ್ರಿಯಲ್ಲಿ 12 ವರ್ಷ ಕೆಲಸ ಮಾಡಿದೆ. ಮತ್ತೆ ಮದುವೆ ಆಯ್ತು, ಮತ್ತೆ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ಗೋಸ್ಕರ ಅಲ್ಲಿಂದ ಬಿಟ್ಟು ಬಂದು ಈಗ ಕೃಷಿಯಲ್ಲಿ ಹೋಗ್ತಾ ಇದ್ದೀನಿ ಸರ್. ಊರಿಗೆ ಯಾವ ವರ್ಷದಲ್ಲಿ ಬಂದಿದ್ದು? 1996 ಇಂದ ITI ಮಾಡೋದು ಸ್ಟಾರ್ಟ್ ಮಾಡಿದೆ. 2000 ಇಸ್ವಿಗೆ ನಾನು ಬೆಂಗಳೂರು ಸೇರ್ಕೊಂಡೆ. 2010 ಊರಿಗೆ ಬಂದೆ ಸರ್. ಬೆಂಗಳೂರು ಮತ್ತು ಹರ್ಗ ಏನನ್ಸುತ್ತೆ ಹೋಲಿಕೆ ಮಾಡಿ ನೋಡಿದ್ರೆ? ಅಲ್ಲಿಂದ ಇವಾಗ ಜನಸಂಖ್ಯೆ ಜಾಸ್ತಿ, ಮತ್ತೆ ಇಂಡಸ್ಟ್ರಿಯಲ್ಲಿ ಕೆಲಸಗಳು ಬಿಸಿ, ಮತ್ತೆ ತಂದೆ ತಾಯಿಲಿ ಇರೋದ್ರಿಂದ ಆವಾಗ ಹೋಗಿ ಬರಬೇಕಾಗಿತ್ತು. ಅಲ್ಲಿ ಇಂಡಸ್ಟ್ರಿಯಲ್ಲಿ ಆವಾಗ ಟೈಮಿಂಗ್ ಸರಿ ರಜಾ ಸಿಗ್ತಾ ಇರಲಿಲ್ಲ. ಇಲ್ಲಿ ಯಾವ್ದಾದ್ರು ಫಂಕ್ಷನ್ ಗಳಿಗೆ ಅಥವಾ ತಂದೆ ತಾಯಿ ಹುಷಾರಿಲ್ಲ ಅನ್ನೋ ರಜೆಗಳು ಸಿಗ್ತಿರಲಿಲ್ಲ. ಅದು ಸ್ವಲ್ಪ ಜಾಸ್ತಿ ಕಿರಿಕಿರಿ ಆಗ್ತಾ ಇತ್ತು. ಲಾಸ್ಟ್ಗೆ ಬೇಡ ಅಂತ ಆಯ್ತು, ಇಲ್ಲ ಬಂದು ಊರಲ್ಲಿ ಕೆಲಸ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಪ್ರಾರಂಭಿಕವಾಗಿ ಬಂದ ದಿನದಲ್ಲಿ ಏನ್ ಅನಿಸ್ತಾ ಇತ್ತು ಬೆಂಗಳೂರಿಂದ ಬಂದ ಬಳಿಕ? ಬಂದಾಗ ಕಷ್ಟ ಆಗ್ತಿತ್ತು. ಇಂಡಸ್ಟ್ರಿಯಲ್ಲಿ ಸ್ವಲ್ಪ ದುಡ್ಡು ಕೈಯಲ್ಲಿ ಚೆನ್ನಾಗಿರ್ತಾ ಇತ್ತು, ಚೆನ್ನಾಗಿ ಖರ್ಚು ಮಾಡ್ಕೊಂಡು ಇದ್ ಮಾಡ್ತಾ ಇದ್ವಿ. ಇಲ್ಲಿ ಮನೆಗೆ ಬಂದಾಗ ವ್ಯವಸಾಯ ಮಾಡ್ಬೇಕು, ಮತ್ತೆ ತೋಟಗಳಿಗೆ ಗೊಬ್ಬರಗಳಿಗಾಗ್ಲಿ ಮತ್ತೆ ಕೆಲ್ಸಕ್ಕಾಗ್ಲಿ ಬಂಡವಾಳ ಜಾಸ್ತಿ ಹಾಕ್ಬೇಕಾಗ್ತಿತ್ತು. ಅದು ಸ್ವಲ್ಪ ಕಷ್ಟ ಆಯ್ತಿತ್ತು. ಆಗ ಸ್ವಲ್ಪ ಅಲ್ಲಿ ದುಡಿದಿದ್ದಿದ್ದನ್ನ ತಂದಿಲ್ಲಿ ತೋಟಗಳಿಗೆ ಹಾಕೊಂಡು ಈಗ ಸ್ವಲ್ಪ ತೋಟಗಳು ಮಾಡ್ಕೊಂಡಿದ್ದೀನಿ ಸರ್. ಮನೇಲಿ ಯಾರ್ಯಾರು ಇದ್ದೀರಿ? ಮನೇಲಿ ನಾನು, ತಂದೆ ತಾಯಿ ಇಬ್ಬರಲ್ಲಿ ತೀರ್ಕೊಂಡ್ರು. ಮಿಸ್ಸಸ್ ಅಂಗನವಾಡಿ ಟೀಚರ್ ಕೆಲಸ ಮಾಡ್ತಾರೆ. ಮಗಳು ಸೆಕೆಂಡ್ ಇಯರ್ ಡಿಗ್ರಿ, ಅವಳು ಮಡಿಕೇರಿಯಲ್ಲಿ ಓದ್ತಾ ಇದ್ದಾಳೆ. ಅವಳು ಪೋರ್ಟ್ಸಲ್ಲಿ ಇರೋದು, ಹಾಕಿ ಪ್ಲೇಯರ್. ಮಗ ಕುಸಲಾರದಲ್ಲಿ ಫಸ್ಟ್ ಇಯರ್ ಇಂಜಿನಿಯರ್ ಮಾಡ್ತಾ ಇದ್ದಾನೆ ಸರ್. ನೀವು ಮತ್ತು ಮನೆಯವರು ಚೆನ್ನಾಗಿ ಕೆಲಸ ಮಾಡ್ತಿರ್ಬೇಕಲ್ವಾ? ಹೌದು ಸರ್, ನಮ್ಮ ಮಿಸ್ಸಸ್ ಕೂಡ ನನ್ನ ಜೊತೆ ಹೆಲ್ಪ್ ಮಾಡ್ತಾರೆ. ಅವರು ಕೂಡ ರಜೆ ದಿನಗಳಲ್ಲಿ ಮತ್ತೆ ಸಂಜೆ ಟೈಮಲ್ಲಿ ಇಬ್ಬರು ಜೊತೆಲಿ ತೋಟದಲ್ಲಿ ಕೆಲಸ ಮಾಡ್ತೀವಿ ಸರ್. ಅಪ್ಪ ಹೇಗೆ ಕೈ ಜೋಡಿಸ್ತಾರೆ? ಅಪ್ಪನೂ ಕೂಡ ದನ ನೋಡ್ಕೊಳ್ತಾರೆ, ಮತ್ತೆ ತೋಟದಲ್ಲಿ ಕೆಲಸ ನಮ್ಮ ಜೊತೆ ಸಮ ಕೆಲಸ ಮಾಡ್ತಾರೆ ಸರ್. ಇವಾಗ ಸ್ವಲ್ಪ ಏಜ್ ಆಗಿದೆ, ಇವಾಗ ಮನೇಲಿದ್ದಾರೆ ಸರ್. ಎಷ್ಟಾಯ್ತು ಅಪ್ಪನಿಗೆ ವಯಸ್ಸು? ಅವರಿಗೆ 74 ಆಗಿರ್ಬೋದು ಸರ್. ನೀವೆಲ್ಲ ಇಲ್ಲಿ ಹರ್ಗ ಗ್ರಾಮದಲ್ಲಿ ಅರಬಿಕವನ್ನು ಹೆಚ್ಚು ಬೆಳಿತೀರಿ, ರೋಬಸ್ಟ್ ಅನ್ನು ಇಟ್ಕೊಂಡಿದ್ದೀರಿ. ಬಹಳ ವಿಶೇಷ ಏನಂದ್ರೆ ಸೋಮವಾರಪೇಟೆ ತಾಲೂಕಿನಲ್ಲಿ ಬಹಳ ಜನ ಕಾಫಿಯಲ್ಲಿ ಪಲ್ಪ್ ಮಾಡಿ ಬೆಳೆಯನ್ನು ಒಣಗಿಸಿ ಮಾರಾಟ ಮಾಡ್ತಾರೆ. ನಿಮ್ಮಲ್ಲಿ ಪಲ್ಪ್ ಮಾಡಲಿಕ್ಕೆ ವ್ಯವಸ್ಥೆ ಯಾವಾಗ್ಲಿಂದ ಶುರುವಾಯ್ತು ಅಥವಾ ಹೇಗಿದೆ ಪರಿಸ್ಥಿತಿ? ಸರ್, ಇದು 5 ವರ್ಷದಿಂದ ಹರ್ಗದಲ್ಲಿ ಎಲ್ಲರೂ ಹೊರಗಡೆ ಮಾಡ್ತಾ ಇದ್ರು. ಅದನ್ನು ನೋಡಿ ಕೆಲವರು ಹರ್ಗದಲ್ಲಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದನ್ನಲ್ಲಿ ಅವರಲ್ಲಿ ಬಂಡವಾಳ ಹಾಕೊಂಡು 2 ಪಲ್ಪ್ ಮಾಡ್ಕೊಂಡಿದ್ದಾರೆ ಸರ್. ಹಂಗಾಗಿ ನಮಗೆ ಪಲ್ಪಿಂದ ಏನು ತೊಂದರೆ ಆಗಿಲ್ಲ. ಕಾಫಿ ಹಣ್ಣು ಕುಯ್ದ ತಕ್ಷಣ ಯಾವ ಟೈಮಿಗೆ ಹೋದರೂ ಮಾಡಿಕೊಡ್ತಾರೆ. ರಾತ್ರಿ 10 ಗಂಟೆವರೆಗೂ ಪಲ್ಪ್ ಆನಲ್ಲಿ ಇರುತ್ತೆ, ಮತ್ತೆ ಬೆಳಗ್ಗೆ 7 ಗಂಟೆಯಿಂದಲೂ ಸ್ಟಾರ್ಟ್ ಮಾಡ್ತಾರೆ. ಅವ್ರ ನಂಬರ್ಗಳಿರ್ತದೆ, ಫೋನ್ ಮಾಡ್ತೀವಿ, ಹಿಂಗೆ ಹಣ್ಣು ತಗೋಬರ್ತಾ ಇದೆ ಅಂದ ತಕ್ಷಣ ಮಾಡ್ಕೊಡ್ತಾರೆ. ಪಲ್ಪಿಗಂತೂ ಯಾವಾಗಲೂ ತೊಂದರೆ ಆಗಿಲ್ಲ ಸರ್. ನಮ್ಗೆ ಹೋದ ವರ್ಷ ಏನು ಬೆಲೆ ನಿಗದಿಪಡಿಸಿದ್ರು ಪಲ್ಪ್ ಮಾಡ್ಲಿಕ್ಕೆ ಒಂದು ಚೀಲಕ್ಕೂ ಅಥವಾ ಹೇಗೆ? ಮುಂಚೆ ಎಲ್ಲ 40 ರೂಪಾಯಿ ಇತ್ತು, 50 ಬಂತು, 45 ಬಂತು, ಇವಾಗ 60ಕ್ಕೆ ತಲುಪ್ತಾ ಇದೆಯಾ? ಅಂದ್ರೆ ಎಷ್ಟು ಕೆಜಿಗೆ 50-60 ರೂಪಾಯಿ? ಅದು ಬೂಸ್ಲು ಅಂತ ಹೇಳಿ ಇಟ್ಕೊಂಡಿದ್ದೆ ಸರ್, 80 ರೂಪಾಯಿ ಈಗ ಬೂಸ್ಲಲ್ಲಿ ಅಳತೆ ಮಾಡಿ ಕೊಡ್ತೇವೆ ಸರ್. ಸಿಪ್ಪೆನ ಅಲ್ಲೇ ಬಿಟ್ಟು ಬರ್ತೀರಾ, ನೀವು ತಗೊಂಡ್ಬರ್ತೀರಾ? ಸಿಪ್ಪೆ ಎಲ್ಲ ಅಲ್ಲೇ ಬಿಡ್ತೀವಿ ಸರ್, ಬರೀ ಬೇಳೆ ಮಾತ್ರ ನಾವು ತಗೊಂಡ್ಬರ್ತಾ ಇದ್ದೀವಿ. ಆ ಸಿಪ್ಪೆಯನ್ನ ಅವರೆಲ್ಲರೂ ಈಗ ಪುಪ್ಪಯ್ಯ ಈರಪ್ಪ ಅಂತ ಹೇಳಿದ್ರಲ್ಲ, ಅವರು ಗೊಬ್ಬರಕ್ಕೆ ಬಳಸ್ಕೊಳ್ತಾರಾ ಅಥವಾ ಯಾರಿಗಾದ್ರೂ ಬೇರೆಯವರಿಗೆ ಕೊಡ್ತಾರೆ, ಹೇಗೆ? ತಗೊಂಡೋಗ್ರು ತಗೊಂಡೋಗ್ತಾರೆ, ಹೊರಗಡೆಯಿಂದ ಬಂದು ಗೊಬ್ಬರಕ್ಕೆ ತೋಟಕ್ಕೆ ಗುಂಡಿ ಗಣ್ಮಾಡಿ ಹಾಕೊಳ್ತಾರೆ, ಎಷ್ಟೇ ಜನ ಅಲ್ಲಿ ಹೊರಗಡೆ ಹಾಕ್ತಾರೆ ಸರ್. ಅವರು ಬೇಳೆ ಮಾಡೋದು ಉತ್ತಮವೇ ಉಂಡೆ ಕಾಫಿ ಮಾಡೋದಕ್ಕಿಂತ ಅಲ್ವಾ? ಹೌದು ಸರ್, ಅಂದ್ರೆ ಬೇಳೆ ಬೇಗ ಒಣಗುತ್ತೆ, ಉಂಡೆ ಸ್ವಲ್ಪ ಒಣಗೋದು ಲೇಟ್ ಆಗುತ್ತೆ. ಬೇಳೆಗೆ ರೇಟ್ ಜಾಸ್ತಿ ಸಿಗ್ತದೆ, ಉಂಡೆಗೆ ರೇಟ್ ಕಡಿಮೆ ಸಿಗ್ತದೆ ಸರ್. ಬೆಂಗಳೂರಿನ ಒಂದು ವಾತಾವರಣ ಜೀವನಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಈಗ ಏನನ್ಸುತ್ತೆ, 5-6 ವರ್ಷಗಳ ಒಂದು ಅನುಭವವನ್ನ ಗಮನಿಸಿಕೊಂಡ್ರೆ? ಅವಾಗ ದುಡಿಯುವಾಗ ಬೆಂಗಳೂರು ಒಳ್ಳೇದಿತ್ತು, ಇವಾಗ ಏನಾಗುತ್ತೆ ಅಂದ್ರೆ ಖರ್ಚುಗಳು ಜಾಸ್ತಿ ಹಳ್ಳಿಯಲ್ಲಿ ಬಂದ್ಮೇಲೆ, ಇವಾಗ ಹಳ್ಳಿಗೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಕೃಷಿಗೆ ಹೊಂದ್ಕೊಂಡ ಮೇಲೆ ಕೃಷಿನೇ ಒಳ್ಳೇದಾಯ್ತು. ಆವಾಗ ಬೆಂಗಳೂರಲ್ಲಿ ಇರೋದ್ರಿಂದ ದುಡಿತಾ ಇದ್ವಿ, ತಿಂಗಳ ತಿಂಗಳ ಸಂಬಳ ಸಿಗ್ತಾ ಇತ್ತು, ಅವಾಗ ಒಂಥರ ಆಯ್ತು, ಇವಾಗ ಕಮ್ಮಿ ಆಗ್ತದೆ ಸರ್. ನಿಮಗೆ 3 ಎಕರೆ ತೋಟ ಇದೆ, ಸ್ವಲ್ಪ ಗದ್ದೆ ಇದೆ, ಇದರಲ್ಲೇ ಉಳಿಸ್ಬೇಕು, ಜೀವನವನ್ನ ಕಟ್ಕೊಳ್ಬೇಕಲ್ವಾ? ಹೌದು ಸರ್, ಇವಾಗ ಅದರಲ್ಲೇ ಮಕ್ಕಳ ಎಜುಕೇಶನ್ ಮತ್ತೆ ಫ್ಯಾಮಿಲಿಗಳ ಮೇಂಟೆನೆನ್ಸ್ ಅದರಲ್ಲೇ ನಾನು ಸುಧಾರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಆಗುತ್ತೆ ಅಲ್ವಾ? ಆಗುತ್ತೆ ಸರ್. ಅದೇ ಮನಸ್ಸು ಮಾಡಿದ್ರೆ ಎಲ್ಲೆಲ್ಲಿ ಖರ್ಚುಗಳನ್ನು ಉಳಿಸಬೇಕು, ಎಲ್ಲೆಲ್ಲಿ ಆದಾಯ ಹೆಚ್ಚಿಗೆ ಮಾಡ್ಕೋಬೇಕು, ಅವಕಾಶಗಳು ಎಲ್ಲೆಲ್ಲಿದಾವೆ ಅಂತ ಅನ್ಕೊಂಡು ಹುಡುಕ್ತಾ ಇದ್ರೆ ಗಮನಿಸ್ತಾ ಇದ್ರೆ ಸಿಕ್ಕೇ ಸಿಗುತ್ತೆ. ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಗಿರೀಶ್ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಕೆಳಗರೆ ಸೋಮಾರಪೇಟೆ ತಾಲೂಕು ಹರ್ಗ ಗ್ರಾಮದಲ್ಲಿ ಅಲ್ಲಿನ ಕಾಫಿ ಬೆಳೆಗಾರರನ್ನ ಕೃಷಿಕರನ್ನ ಸಂಪರ್ಕ ಮಾಡಿ ಈಗ ಅವರ ಅನುಭವಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ಎಚ್ ಎಂ ಪ್ರಕಾಶ್ ಅವರು ಹೇಳ್ತಾ ಇದ್ರು, ಕಾಳುಮೆಣಸಿನಲ್ಲಿ 100 ಕೆಜಿಯಿಂದ 1000 ಕೆಜಿವರೆಗೂ ಇಳುವರಿಯನ್ನ ಪಡ್ಕೊಂಡಿದ್ದೀನಿ, ಇನ್ನು ಏನೇನೋ ಮಾಡಬೇಕಾಗಿದೆ ಆದರೂ ಬಿಡೋದಿಲ್ಲ ಅಂತ ಅನ್ಕೊಂಡು ಮಾತಾಡ್ತಾ ಇದ್ರು. ಅರೇಬಿಕದ 4-6 ತಳಿಗಳನ್ನು ಹಾಕೊಂಡಿದ್ದಾರೆ ಪ್ರಕಾಶ್ ಅವರು. ಅವರ ಕೃಷಿ ಬದುಕು ಹೇಗಿದೆ ಅನ್ನೋದನ್ನ ಈಗ ಆಲಿಸಿಕೊಳ್ಳಿ. ಪ್ರಕಾಶ್, ಎಷ್ಟು ವಯಸ್ಸು ಮತ್ತು ಏನು ಓದಿದಿರಿ ತಾವು? ನಮಗೆ 58 ವರ್ಷ, ನಾನು PUC ಮಾಡಿದ್ದೀನಿ. ಎಷ್ಟು ಎಕರೆ ಕಾಫಿ ತೋಟ ಇದೆ, ಏನೇನು ತಳಿಗಳನ್ನ ಹಾಕೊಂಡಿದ್ರಿ ಕಾಫಿಯಲ್ಲಿ? ನನಗೆ ಒಂದು 15 ಎಕರೆ ಇದೆ, ಅರೇಬಿಕಾ ತೋಟ, ರೋಬಸ್ಟಾ, ಚಂದ್ರಗಿರಿ, ಅದರಲ್ಲಿ ಕಟುವಾಯಿ, ಕಾವೇರಿನೂ ಇದೆ, ಮತ್ತೆ 6-9 ತಳಿಗಳಿದೆ, ಮತ್ತೆ ಉಂಡೆ ಮೆಣಸು ಇದೆ. ಅರೇಬಿಕದ 6-9 ಚಂದ್ರಗಿರಿ, ಕಟುವಾಯಿ, ಕಾವೇರಿ ಹೇಳ್ತಾ ಇದ್ರಲ್ಲ, ಯಾವುದು ಚೆನ್ನಾಗಿ ಅನಿಸುತ್ತೆ? ನಮಗೆ ಇದ್ರಲ್ಲಿ ನೋಡಿದ್ರೆ ಹೆಚ್ಚು ಕಡಿಮೆ ಈಗ ಚಂದ್ರಗಿರಿನೇ ಬೆಸ್ಟ್ ಅಂತ ಅನಿಸ್ತದೆ, ಅದು ಬಿಟ್ರೆ ನಂಬರ್ 6 ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಒಳ್ಳೇದು. ಇಲ್ಲೆಲ್ಲ ಇಳುವರಿ ಹೇಗಿದೆ ಅರೇಬಿಕಾ ಕಾಫಿಯಲ್ಲಿ? ನೀವು ಬೆಳೆ ಮಾಡ್ತೀರಾ ಉಂಡೆ ಮಾಡ್ತೀರಾ? ಬೆಳೆನೂ ಮಾಡ್ತೀವಿ, ಉಂಡೆನೂ ಮಾಡ್ತೀವಿ, ಅದರಲ್ಲಿ ಲಾಭ ಬೆಳೆನೆ, ಉಂಡೆಗಿಂತಲೂ ಬೆಳೆ ಬರ್ತದೆ. ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಅವಗಣದೊಂದು ಫಲತೆ ಜನರ ಪ್ರಾಬ್ಲಮ್, ಜನರದ ಅದೇ ಲೇಬರ್ಸ್ ಪ್ರಾಬ್ಲಮ್ ಇರೋದ್ರಿಂದ ತುಂಬಾ ಕಷ್ಟ ಆಗ್ತದೆ. ಮತ್ತೆ ಗೊಬ್ಬರ, ಔಷಧಿಗಳು, ವರ್ಷಕ್ಕೊಂದೊಂದು ಔಷಧಿನ ಅವರು ಪ್ರಪೋಸಲ್ ಮಾಡ್ತಾರೆ, ಮೊದಲಿದ್ದಿದ್ದು ಇರಲ್ಲ, ಯೂಸ್ ಆಗಲ್ಲ, ಸ್ಟಾಪ್ ಮಾಡ್ತಾರೆ, ಅದು ಕಳಪೆ ಆಗ್ತದೆ. ಒಂದು ಗೊಬ್ಬರ ಹಾಕಿದ್ರೆ ಇನ್ನೊಂದ್ ಸರಿ ಸರಿಗೆ ನಮಗೆ ಯೂಸೇ ಆಗಲ್ಲ, ಸುಮ್ಮನೆ ತೋಟಕ್ಕೆ ಹಾಕ್ದಂಗೆ ಆಗ್ತದೆ, ಸರಿಯಾದ ಟೈಮಿಗೆ ಸಿಗಲ್ಲ, ಈಗ ಅದು ತುಂಬಾ ತೊಂದರೆ. ಸರಿಯಾದ ರೀತಿ ಗೊಬ್ಬರ ಸಿಗ್ಲಿಲ್ಲ ಅಂದ್ರೆ ಯೂರಿಯಾ ಸಿಕ್ಕಿದ್ರೆ ಪೊಟಾಸ್ ಇರಲ್ಲ, ಪೊಟಾಸ್ ಸಿಕ್ಕಿದ್ರೆ ಯೂರಿಯಾ ಇರಲ್ಲ, ಅಥವಾ ಯಾವ್ದೋ ಗೊಬ್ಬರ ಇರ್ತದೆ ನಮ್ಮದು ಹಾಕಿದ್ರೆ ನಮ್ಮ ಮಣ್ಣಿಗೆ ಸೂಟ್ ಆಗಂಗಿಲ್ಲ. ಮೊದ್ಲೆಲ್ಲ ದನಕರುಗಳನ್ನ ಚೆನ್ನಾಗಿ ಸಾಕ್ತಾ ಇದ್ರಿ, ಈಗ ಎಷ್ಟಿದಾವೆ ಹಸುಗಳಾಗ್ಲಿ ಎಮ್ಮಿಗಳಾಗ್ಲಿ? ನಮಗೆ 1 ಹಸು, 3 ದನ ಇದೆ. ಹಾಲಿಗಂತೂ ಏನ್ ತೊಂದರೆ ಇಲ್ಲ, ತುಂಬಾ ಸಾಕ್ಲಿಕ್ಕೆ ಕಷ್ಟ ಆಗ್ತದೆ ಈಗ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ, ಮತ್ತೆ ಇಲ್ಲ ಸುತ್ತಮುತ್ತ ತೋಟ, ಅದು ತುಂಬಾ ಕಷ್ಟ. ಎಷ್ಟು ವರ್ಷಗಳಿಂದ ಕಾಫಿ ಬೆಳೀತಿದ್ರಿ? ಈಗ ನಮ್ಮ ತಂದೆ ಕಾಲದಲ್ಲಿ ತುಂಬಾ ಏಲಕ್ಕಿ ಬೆಳೀತಾ ಇದ್ರು, ಅದನ್ನ ಕಾಫಿ ಪರಿವರ್ತನೆ ಮಾಡಿ ಇವತ್ತಿಗೆ ಏಲಕ್ಕಿನೂ ಇದೆ, ಅಂದ್ರೆ ತುಂಬಾ ಮೊದಲಿನಾಗಿಲ್ಲ. ಒಂದಕ್ಕೆ ನೋಡಿದ್ರೆ ಏಲಕ್ಕಿನೇ ಒಳ್ಳೇದು, ಅದಕ್ಕೆ ರೇಟು ಕಡಿಮೆ, ನಮಗೆ ಜನಗಳ ಸಂಬಳ ಜಾಸ್ತಿ. ಮೊದಲು 15-20 ರೂಪಾಯಿ ಪೇಮೆಂಟ್ ಇತ್ತು, 500 ರೂಪಾಯಿ ಸಿಗ್ತಾ ಇತ್ತು ಕೆಜಿಗೆ, ಇವತ್ತಿಗೆ 500 ರೂಪಾಯಿ ಪೇಮೆಂಟ್ ಆಗಿದೆ, ಸಿಗೋದು ಕೆಜಿಗೆ 300-400 ಆಗಿದೆ. ಹಾಗಾಗಿ ನಾವು ಕಾಫಿ ಮೇಲೆ ಅವಲಂಬಿತರಾದ್ವಿ, ಕಾಫಿ ಲಾಭ ಅಂತೇಳಿ. ಒಂದು ಲೆಕ್ಕದಲ್ಲಿ ಕಾಫಿ ಲಾಭನೇ, ಅವಗಣ ಫಲತೆ ಮತ್ತೆ ಈ ಗೊಬ್ಬರ ಇವೆಲ್ಲ ಔಷಧಿಗಳ ಇರೋ ಪ್ರಾಬ್ಲಮ್ ಇಂದ ಮತ್ತೆ ಈ ಪ್ರಾಬ್ಲಮ್ ಇಂದ ನಮಗೆ ತುಂಬಾ ತೊಂದರೆ. ಕಾಳುಮೆಣಸು ಒಂದು ಹಂತದಲ್ಲಿ ಒಳ್ಳೆ ಬೆಲೆಯನ್ನ ಗಿಟ್ಟಿಸಿಕೊಳ್ತು, ಈಗ ಪರವಾಗಿಲ್ಲ. ಆದ್ರೂ ಸೋಮವಾರಪೇಟೆ ತಾಲೂಕಿನಲ್ಲಿ ಸುಮಾರು ಕಡೆ ಕಾಳುಮೆಣಸು ಚೆನ್ನಾಗಿ ಬರ್ತಾ ಇಲ್ಲ ಅಂತ ಅನ್ಕೊಂಡು ಹೇಳೋದಿದೆ, ನಿಮ್ದು ಹೇಗಿದೆ ಪರಿಸ್ಥಿತಿ, ಎಷ್ಟು ಬಳ್ಳಿಗಳಿದಾವೆ? ನಮ್ಮದು ಬಳ್ಳಿ ಚೆನ್ನಾಗಿ ಬರ್ತದೆ, ದಾರನು ಚೆನ್ನಾಗಿ ಬರ್ತದೆ. ಲಾಸ್ಟ್ ಈ ಹವಾಗುಣದಿಂದ ವಿಪರೀತ ಮಳೆ ಗಾಳಿಯಿಂದ ಹಾಳಾಗ್ಬಿಡ್ತದೆ, ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಿದ್ರೆ, ಯಾವ ರೀತಿ ಸ್ಪ್ರೇ ಮಾಡಿದ್ರೆ ನಿಲ್ಸ್ಲಿಕ್ಕೆ ಆಗ್ತಿಲ್ಲ. ಅದೆಲ್ಲ ಸರಿಯಾದ ರೀತಿ ಹವಾಗುಣ ನಮಗೆ ಕರೆಕ್ಟ್ ಆದ್ರೆ ಮೆಣಸನು ನಾವು ತುಂಬಾ ಚೆನ್ನಾಗಿ ಬೆಳಿಬಹುದು, ಚೆನ್ನಾಗಿ ಬರ್ತದೆ. ಸುಮಾರು ಕಡೆಗೆ ಈ ನಿಟ್ಟಿನಲ್ಲಿ ತಂತ್ರಜ್ಞಾನ ರೂಪುಗೊಳ್ತಾ ಇದೆ, ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡಬೇಕು, ರಾಸಾಯನಿಕ ಗೊಬ್ಬರಗಳನ್ನ ಬದಲಾವಣೆ ಮಾಡಬೇಕು ಅಥವಾ ಇನ್ನೇನು ಕೆಲಸಗಳನ್ನ ಮಾಡ್ಬೇಕನ್ನೋದ್ರ ಬಗ್ಗೆ ತಜ್ಞರು ಅನುಭವಸ್ರು ಕೆಲಸ ಶುರು ಮಾಡಿಕೊಂಡಿದ್ದಾರೆ. ಹಾಲಿ ಎಷ್ಟು ಹಸುಗಳಿದಾವೆ? ಒಂದು ಹಸು ಇದೆ, ಹಾಲು ಕೊಡ್ತಾ ಇದೆ, ಇನ್ನೆರಡು ದನ ಇದೆ. ಹಾಗೆ ಸುಮಾರು ಒಂದು 15 ಎಕರೆಯಲ್ಲಿ ನಿಮ್ದು ಕಾಫಿ ಇಳುವರಿ ಎಷ್ಟು ಸಿಗ್ತಾ ಇದೆ? ಅರೇಬಿಕಾ ರೋಬಸ್ಟ್ ಎಲ್ಲದನ್ನು ಸೇರಿಸಿದರೆ ನಮಗೆ ಒಂದು 300 ಚೀಲ ಕಾಫಿ ಆಗ್ತದೆ. ಅರೇಬಿಕಾದಲ್ಲಿ 186 ಚೀಲ ಲಾಸ್ಟ್ ಇಯರ್ ಆಗಿತ್ತು. ಕಳೆದ ವರ್ಷ ಬರೀ 66-76 ಚೀಲ ಎಷ್ಟು ಪಾರ್ಸ್ಮೆಂಟ್ ಆಯಿತು. ಕಾಫಿ ತುಂಬಾ ಕಡಿಮೆ ಆಯಿತು ಮಳೆ ಇದರಿಂದ. ಈ ವರ್ಷ ಚೆನ್ನಾಗಿತ್ತು, ಪುನಃ ಮಳೆ ಇದರಿಂದ ಗಾಳಿಯಿಂದ ಜಾಸ್ತಿ ಆದ್ರಿಂದ ಇನ್ನು ಏನಾಗ್ತದೆ ನೋಡಬೇಕು. ಪರವಾಗಿಲ್ಲ ಇರೋದ್ರಲ್ಲಿ, ಅಂದ್ರೆ ಡ್ರಾಪ್ ಆಯ್ತದೆ ಈಗ ಕೊಳೆ ರೋಗ ಅವು ಇವು ಮಳೆಯಿಂದಲೇ ನಮಗೆ ಹೆಚ್ಚಿಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಮನೆಯಲ್ಲಿ ಯಾರ್ಯಾರಿದ್ರಿ? ನನ್ನ ತಾಯಿ ತಮ್ಮ ಮಕ್ಕಳ 2 ಜನ ಇದ್ವಿ. ಅಣ್ಣ ಎಲ್ಲ ಅವರು ಟೌನ್ ಅಲ್ಲಿ ಇದಾರೆ, ಅವರು ಅಪಾಯಿಂಟ್ ಅಲ್ಲಿ ಇದಾರೆ, ರಿಟೈರ್ಡ್ ಆಗಿ ಅಲ್ಲಿ ಸೋಮವಾರಪೇಟೆಯಲ್ಲಿ ಇದಾರೆ. ಕಾರ್ಮಿಕರ ಲಭ್ಯತೆ ಕೊರತೆ ಹೇಗಿದೆ? ಕಾರ್ಮಿಕರ ಲಭ್ಯತೆ ನಮಗೆ ತುಂಬಾ ತೊಂದರೆ ಇದೆ ಸರ್, ಅದೇ ನಮಗೆ ಪ್ರಾಬ್ಲಮ್. ಏನೇ ಬೇಕಾದ್ರೆ ಧೈರ್ಯ ಮಾಡಬಹುದು, ಕಾರ್ಮಿಕರು ಸಿಕ್ತಾರೆ ಇದ್ದಿದ್ರು ಅಂತ ಹೇಳಿದ್ರೆ ನಾವು ಇನ್ನೂ ಏನೋ ಮಾಡಬಹುದು, ಇನ್ನೂ ಇಳುವರಿ ತಗೋಬಹುದು, ಎಲ್ಲಾ ರೀತಿನೂ ಇದು ಮಾಡಬಹುದು. ನಮಗೆ ಇರೋದೇ ಪ್ರಾಬ್ಲಮ್ ಕಾರ್ಮಿಕರದ್ದು. ಏನಂದ್ರೆ ಇವತ್ತಿಗೆ 350 ರೂಪಾಯಿ ಪೇಮೆಂಟ್ ಇದ್ರೆ ಅವರು 2-2 ಸಂಬಳ ಅಂತೇಳಿ 500-600 ಬರ್ತಾರೆ, 1 ಗಂಟೆಗೆ ಹೋಗ್ತಾರೆ, ಸರಿಯಾದ ಟೈಮ್ ಮಾಡಲ್ಲ. ನಾವು ಪೇಮೆಂಟ್ ಏನೋ ಕೊಡಬಹುದು, ಸರಿಯಾದ ರೀತಿ 9:30-4 ಗಂಟೆವರೆಗೆ ಕೆಲಸ ಮಾಡೋದ್ರೆ ಪೇಮೆಂಟ್ ಕೊಡಬಹುದು. ಇವ್ರು ಏನ್ ಮಾಡ್ತಾರೆ, 1 ಗಂಟೆಗೆ ಬಂದು 1-2 ದಿವಸ ಕೆಲಸ ಮಾಡೋರು, 1 ಗಂಟೆಗೆ ಬಿಡ್ತಾರೆ. ನಾವು ತುಂಬಾ ಮಾಡ್ಕೊಂಡವರು, ಕೆಲಸ ಸ್ಟ್ರಗಲ್ ಮಾಡೋರಿಗೆ ತುಂಬಾ ತೊಂದರೆ ಆಗ್ತದೆ. ಇದೊಂದು ಕಾರ್ಮಿಕರ 20 ಕಿಲೋಮೀಟರ್ ದೂರದಿಂದ ಬರಬೇಕು, ಎಲ್ಲಿ ಬರ್ಬೇಕಾದ್ರೆ ಕರ್ಕೊಂಡು ಹೋಗೋದು ಕಳಿಸೋದು ಹತ್ರ ಪತ್ರ ಇಲ್ಲ, ಅದೊಂದು ತುಂಬಾ ತೊಂದರೆ ನಮಗೆ. ಸಮಸ್ಯೆ ಬಗ್ಗೆನೇ ಹೆಚ್ಚು ಹೇಳ್ತಾ ಇದ್ರಿ, ಅತಿಯಾದ ಮಳೆ, ಇಳುವರಿ ಕಮ್ಮಿ ಆಗಿರೋದು, ರಾಸಾಯನಿಕ ಗೊಬ್ಬರಗಳು ಸರಿಯಾಗಿ ಸಿಗದೇ ಇರೋದು, ಕಾರ್ಮಿಕರು ತಕ್ಕಮಟ್ಟಿಗೆ ಸಿಗದೆ ಹೋಗಿರೋದು, ಹೀಗೆ ಈ ಸಮಸ್ಯೆಗಳು ಹಾಗೆ ಇರುವುದಿಲ್ಲ. ಸಮಸ್ಯೆಗಳಿಗೂ ಅಂತ್ಯ ಅನ್ನೋದಿದ್ದೇ ಇದೆ, ಕಾಯ್ಬೇಕು. ಅದಕ್ಕೆ ತಕ್ಕಂತೆ ನೀವು ಸಿದ್ಧತೆಗಳನ್ನ ಮಾಡ್ಕೊಂತ ಹೋಗ್ಬೇಕು. ಏನು ಆಲೋಚನೆಯನ್ನ ಕೈಗೊಂಡಿದ್ರಿ? ಈಗ ಕೃಷಿ ಬಿಟ್ಟು ಬೇರೆ ಉದ್ಯೋಗಕ್ಕೆ ಹೋಗಕ್ಕಾಗಲ್ಲ, ಒಂದು ವಯಸ್ಸಾದ್ಮೇಲೆ ಆಮೇಲೆ ಹಿಡಿದ ಕಸಬನ್ನ ಬಿಡಕ್ಕಾಗಲ್ಲ. ಏನಂತೀರಿ? ನಾವು ಅದಕ್ಕೆ ಮುಂದೆ ಅದೇ ಟ್ರೈ ಮಾಡ್ಬೇಕು. ಸ್ವಲ್ಪ ಒಂದು 15 ಎಕರೆ, ಅದೊಂದು 5 ಎಕರೆ ನಾ ನೀಟಾಗಿ ಮಾಡ್ಬೇಕು ಅಂತೇಳಿ ಮುಂದಿನ ಇದರಲ್ಲಿ ನಾವು ಆಲೋಚನೆ ಇಟ್ಟಿದ್ವಿ. ಯಾಕೆಂದ್ರೆ ಈ ಲೇಬರ್ ಪ್ರಾಬ್ಲಮ್ ಇವೆಲ್ಲ ಇರೋದ್ರಿಂದ ಒಂದ್ ಸ್ವಲ್ಪ ಕಡಿಮೆ ಮಾಡ್ಬೇಕತ್ತೆ. ಈ ಹೆಚ್ಚಿಗೆ ಹೇಳ್ಬೇಕಾರೆ ನಾನು ಅದರಿಂದಲೇ ಒಂದ್ ಸ್ವಲ್ಪ ರೋಬಸ್ಟ್ ಹಾಕೊಂಡಿದ್ದು. ರೋಬಸ್ಟ್ ಆದ್ರೆ ಒಂದ್ ಸ್ವಲ್ಪ ಕೆಲಸಕಾರರಿಗೆ ಎಲ್ಲದಕ್ಕೂ ನಾವೇ ಕೆಲಸ ಮಾಡ್ಕೊಳ್ಬಹುದು ಅಂತೇಳಿ. ಆದ್ರೆ ನಾವು ಒಂದ್ 2-3 ಸ್ಪ್ರೇ ಮಾಡ್ಬೇಕು, ಸರಿಯಾದ ರೀತಿ ಜನ ಸಿಗಲ್ಲ ಅಂತ ಹೇಳಿದ್ವಿ. ಮುಂದಿನ ದಿನಗಳಲ್ಲಿ ಅದೇ ಟ್ರೈ ಮಾಡುವ, ನಾವು ವ್ಯವಸಾಯ ಮಾಡ್ಲೇಬೇಕು ಅಂತ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ. ನಾನು ಟಿಂಬರ್ ಮಾಡ್ತಾ ಇದ್ದೆ, ಅದನ್ನು ಬಿಟ್ಟೆ, ತೋಟಕ್ಕಾಗೆ ಬಿಟ್ಟಿದ್ದು ನಾನು. ತೋಟ ಮಾಡ್ಬೇಕು ಅಂತ ಹೇಳಿ ಇದು ಮಾಡಿದ್ದು. ಅದು ನೋಡಿದ್ರೆ ಈ ರೀತಿ ತುಂಬಾ ಪ್ರಾಬ್ಲಮ್ಗಳಿದೆ. ಈಗ 4 ವರ್ಷಗಳ ಒಂದು ಅವಧಿಯಲ್ಲಿ ಕೊರೋನಾ ಬಂದ್ಮೇಲೆ ಟಿಂಬರ್ಗೂ ಬೆಲೆ ಕಡಿಮೆ ಆಯ್ತು, ಸಾಮಿಲ್ಗಳು ಎಷ್ಟೋ ಕಡೆಗೆ ಮುಚ್ಚೋದು, ಅಲ್ಲಿನೂ ಸಾಕಷ್ಟು ವ್ಯತ್ಯಾಸ ಆಯ್ತು ಅಲ್ವಾ? ಹೌದೌದೌದು, ವ್ಯವಸ್ಥೆ ಆಯ್ತು ಅಂತ ಹೇಳಿದ್ರೆ ಈಗೆಲ್ಲ ಟಿಂಬರ್ ಉಪಯೋಗಿಸೋದು ಕಡಿಮೆ ಆಗಿದೆ. ಅದರಿಂದ ಸಾಮಿಲ್ಗಳು ಮುಚ್ಚಿದೆ. ನಮಗೆ ಈಗ ರೈತರಿಗೆ ಒಂದು ನನ್ನ ತೋಟದಲ್ಲೇ ಸಿಲುವರ್ ಇದೆ. ಸಿಲುವರ್ಗೆ ಅವತ್ತಿಗೂ ಇವತ್ತಿಗೆ ಕೇಳಿದ್ರೆ 50-50 ಡಿಫ್ರೆನ್ಸ್ ಇದೆ. 430 ರೂಪಾಯಿ 330 ಇದ್ದಿದ್ದು ಈಗ 210-330 ಬಂದಿಳಿದೆ. ರೈತರಿಗೂ ಲಾಸು, ನಮಗೂ ಲಾಸ್, ಅದು ಬೆಳೆದವರಿಗೂ ಲಾಸು, ಹೊರಗಡೆ ಇರೋರಿಗೂ ಲಾಸೆ. ಹೀಗೆ ಕೊರೋನಾದಿಂದ ಸಾಕಷ್ಟು ಪಾಠ ಬರೀ ರೈತರಿಗೆ ಅನೇಕರಿಗೆ ದೊರೆತಿದೆ. ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನ ನಿಭಾಯಿಸಿಕೊಂಡು ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಅನೇಕ ಕಾರ್ಖಾನೆಗಳು ಮುಚ್ಚು ಹೋದ್ವು, ಹಲವಾರು ಉದ್ಯೋಗಿಗಳಿಗೆ ಉದ್ಯೋಗನೇ ಕಳಚಿಕೊಂಡು ಹೋಯ್ತು. ಕೃಷಿಯಲ್ಲಿನೂ ಏಳು ಬೆಳೆಗಳು ಕಂಡು ಬಂದ್ವು. ಮುಂದೆ ಸರಿ ಹೋಗ್ತದೆ ಅಂತ ಅನ್ಕೊಂಡು ನಾವು ಕೆಲಸ ಮಾಡಬೇಕು ಅಲ್ವಾ? ಹೌದು, ಮಾಡ್ಲೇಬೇಕು. ಏನಾದ್ರೆ ಜೀವನ ಮಾಡಬೇಕು, ನಮ್ಮ ತಂದೆ ತಾಯಿ ಮಾಡಿದ್ದನ್ನ ಉಳಿಸಿಕೊಂಡು ಹೋಗ್ಬೇಕು. ಆ ರೀತಿ ಧೈರ್ಯ ಮಾಡಿ ಮುಂದೆ ನಾವು ಮಾಡಬೇಕಾಗ್ತದೆ. ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರಿ ಪ್ರಕಾಶ್ ಅವರೇ, ಧನ್ಯವಾದ, ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಂಧವರೇ, ಮಡಿಕೇರಿ ಆಕಾಶವಾಣಿಯಿಂದ ಸಂಜೆ 6:50-7:25 ಪ್ರತಿದಿನ ಕೃಷಿ ಕಾರ್ಯಕ್ರಮಗಳು ಬಿತ್ತರವಾಗ್ತಾ ಇದ್ದಾವೆ. ಅನುಭವಿ ರೈತರ ವಿಚಾರ ಪ್ರಸ್ತಾಪ, ತಜ್ಞರ ಸಲಹೆಗಳು, ವಿಜ್ಞಾನಿಗಳ ಅನಿಸಿಕೆಗಳು, ಅಭಿಪ್ರಾಯಗಳು ಈ ಕಾರ್ಯಕ್ರಮದಲ್ಲಿ ಮೂಡಿಬರ್ತಾ ಇದ್ದಾವೆ. ಕೊಡಗಿನಲ್ಲಿ ಭಿನ್ನ ಭಿನ್ನವಾದ ಅನುಭವಗಳನ್ನು ಇಟ್ಟುಕೊಂಡಿರುವ ಕೃಷಿಕರಿದ್ದಾರೆ. ಹಾಗೆ ಕೃಷಿಯಲ್ಲಿ ಉತ್ತಮವಾಗಿ ಬೆಳವಣಿಗೆ ಆಗಿರುವ ರೈತರನ್ನು ನೀವು ನೋಡಿದಿರಿ. ಈ ಹಿನ್ನೆಲೆಯಲ್ಲಿ ಕೃಷಿಯಲ್ಲಿ ಸಾಧನೆ ಮಾಡಿದ ಅನೇಕರನ್ನು ಪರಿಚಯಿಸ್ತಾ ಇದ್ದೀವಿ, ಅವರ ಉಪಯುಕ್ತವಾದ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಾಫಿ, ಕಾಳುಮೆಣಸು, ಭತ್ತ, ಶುಂಠಿ, ಏಲಕ್ಕಿ, ತೆಂಗು, ಅಡಿಕೆ ಮತ್ತಿತರ ಬೆಳೆಗಳಲ್ಲಿ ರೈತರು ಹೇಗೆ ಸಾಗಿದ್ದಾರೆ, ರೈತರು ಏನ್ ಕೆಲಸಗಳನ್ನ ಮಾಡಬೇಕನ್ನೋದ್ರ ಬಗ್ಗೆ ಅನುಭವಿಗಳಿಂದ ತಜ್ಞರಿಂದ ವಿಚಾರಗಳನ್ನ ನಿಮಗೆ ಈ ಕಾರ್ಯಕ್ರಮಗಳ ಮೂಲಕ ತಲುಪಿಸಲಾಗ್ತಾ ಇದೆ. ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇತ್ಯಾದಿ ಉಪಕಸಬುಗಳಿಗೆ ಸಂಬಂಧಿಸಿದಂತೆ ವಿಚಾರಗಳು ಮೂಡಿಬರ್ತದವೆ. ಯುವಕರಿಗೆ ಕೃಷಿಯಲ್ಲಿ ಹೇಗೆ ಸಾಗಬೇಕನ್ನೋದ್ರ ಬಗ್ಗೆ ಉತ್ತೇಜಿತ ಅಂಶಗಳು ಸಹ ಈ ಕಾರ್ಯಕ್ರಮದಲ್ಲಿ ಕಾಣಸಿಗ್ತವೆ. ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡಿರುವ ಮಹಿಳೆಯರನ್ನು ಕೃಷಿ ಕಾರ್ಯಕ್ರಮಗಳಲ್ಲಿ ಪರಿಚಯಿಸುತ್ತವೆ. ಹೀಗೆ ಭಿನ್ನ ವಿಭಿನ್ನವಾದ ಉಪಯುಕ್ತವಾದ ಸಂಗತಿಗಳನ್ನು ಸಂಜೆಯ ಕೃಷಿರಂಗದಲ್ಲಿ ಆಲಿಸಿಕೊಳ್ಬಹುದು. ಕೃಷಿ ಕಣಜದ ಕೃಷಿರಂಗ ಕಾರ್ಯಕ್ರಮಗಳನ್ನು ತಾವು ತಪ್ಪದೆ ಆಲಿಸಿಕೊಳ್ಳಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರತಿ ಮಂಗಳವಾರ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಪ್ರಸ್ತಾಪ ಹಾಗೂ ನಿಮ್ಮೊಡನೆ ಸಂವಾದವು ಇರ್ತದೆ. ಕೃಷಿಯಲ್ಲಿ ಕಷ್ಟಗಳನ್ನು ಇಟ್ಟುಕೊಂಡು ಕಲ್ಯಾಣದತ್ತ ಹೇಗೆ ಸಾಗಬೇಕನ್ನೋದ್ರ ಬಗ್ಗೆ ಮಡಿಕೇರಿ ಆಕಾಶವಾಣಿಯಿಂದ ಸ್ಫೂರ್ತಿದಾಯಕವಾದ ಸಂಗತಿಗಳನ್ನು ನಾವು ಬಿತ್ತರಿಸ್ತಾ ಇರ್ತೀವಿ. ಇನ್ನು ಮುಂದೆ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 16,400 ರೂಪಾಯಿ, ಅರೇಬಿಕಾ ಚೆರಿ 9,100 ರೂಪಾಯಿಯಿಂದ 9,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 9,700 ರೂಪಾಯಿಯಿಂದ 10,000, ರೋಬಸ್ಟಾ ಚೆರಿ 4,650 ರೂಪಾಯಿಯಿಂದ 4,800, ಅಡಿಕೆ ಧಾರಣೆ ಕ್ವಿಂಟಲ್ ಒಂದಕ್ಕೆ ಹಳೆ ಅಡಿಕೆ 50,000 ರೂಪಾಯಿಯಿಂದ 56,000 ರೂಪಾಯಿ, ಹೊಸ ಅಡಿಕೆ 40,000 ರೂಪಾಯಿಯಿಂದ 47,500 ರೂಪಾಯಿ, ಕಾಳುಮೆಣಸು ಕ್ವಿಂಟಲ್ ಒಂದಕ್ಕೆ 47,000 ರೂಪಾಯಿಯಿಂದ 47,500 ರೂಪಾಯಿ, ಏಲಕ್ಕಿ ಕೆಜಿ ಒಂದಕ್ಕೆ 450 ರೂಪಾಯಿಯಿಂದ 650 ರೂಪಾಯಿ, ಶುಂಠಿ ಧಾರಣೆ ಕ್ವಿಂಟಲ್ಗೆ 1,700 ರೂಪಾಯಿಯಿಂದ 2,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಹಾಗೂ ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಕೊಡಗು ಜಿಲ್ಲೆಯ ಇಂದಿನ ಮಳೆ ವಿವರ. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ 8:30 ಗಂಟೆಗೆ ಕೊನೆಗೊಂಡಂತೆ ಕಳೆದ 24 ಗಂಟೆ ಅವಧಿಯಲ್ಲಿ ಸರಾಸರಿ 4.14 ಮಿಲಿಮೀಟರ್ ಮಳೆಯಾಗಿದೆ. ಜನವರಿಯಿಂದ ಇಲ್ಲಿಯವರೆಗೆ 3,153.77 ಮಿಲಿಮೀಟರ್ ಮಳೆಯಾಗಿದ್ದು ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 5.1 ಮಿಲಿಮೀಟರ್ ಆಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ 6 ಮಿಲಿಮೀಟರ್, ಸೋಮವಾರಪೇಟೆ ತಾಲೂಕಿನಲ್ಲಿ ಇಂದು 1.33 ಮಿಲಿಮೀಟರ್ ಮಳೆಯಾಗಿದೆ. ಜಿಲ್ಲೆಯ ಹೋಬಳಿವಾರು ದಾಖಲಾಗಿರುವ ಮಳೆ ವಿವರ. ಮಡಿಕೇರಿ ಕಸಬಾ 5.2, ನಾಪೋಕ್ಲು 2.2, ಸಂಪಾಜೆ 11, ಭಾಗಮಂಡಲ 2, ವಿರಾಜಪೇಟೆ ಕಸಬಾ 3, ಹುದಿಕೇರಿ 19, ಪೊನ್ನಂಪೇಟೆ 10, ಅಮತ್ತಿ 4, ಶಾಂತಳ್ಳಿ 2, ಕೊಡ್ಲಿಪೇಟೆ 4.8, ಕುಶಾಲನಗರ 0.2, ಸುಂಟಿಕೊಪ್ಪ 1 ಮಿಲಿಮೀಟರ್ ಮಳೆಯಾಗಿದೆ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಜಿಲ್ಲಾ ಮಟ್ಟದ ಅಧಿಕಾರಿಗ ಗಡಿ ಪ್ರದೇಶದ ಗ್ರಾಮಗಳಿಗೆ ತಿಂಗಳಿಗೊಮ್ಮೆಯಾದರೂ ಭೇಟಿ ನೀಡಿ ಗ್ರಾಮ ವಾಸ್ತವ್ಯ ಮಾಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಕುತ್ತಿಳಿ ರಾಜ್ಯ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ ಸಿ ಸೋಮಶೇಖರ ತಿಳಿಸಳು. ಅವು ಇಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದಿಂದ ಬಿಡುಗಡೆಯಾಗಿರುವ ಅನುದಾನ ಮತ್ತೆ ಪ್ರಗತಿಗೆ ಸಂಬಂಧಿಸಿದಂತೆ ಮಾಹಿತಿ ಪಡೆದು ಮಾತಾಡಿ ಗಡಿ ಪ್ರದೇಶದ ಗ್ರಾಮಗಳಲ್ಲಿ ಕನ್ನಡ ಕಂಪನ ಹೆಚ್ಚಿಸುವಲ್ಲಿ ಅಗತ್ಯ ಕಾರ್ಯಕ್ರಮ ರೂಪಿಸಕ್ಕೂ ಗಡಿ ಭಾಗದ ಜನರಲ್ಲಿ ಕನ್ನಡ ಭಾಷೆ ಸಂಸ್ಕೃತಿನ ಉತ್ತೇಜಿಸುವಲ್ಲಿ ಪ್ರಯತ್ನ ಮುಂದುವರೆಸಕ್ಕೂ ರಾಜ್ಯದ ಗಡಿ ಭಾಗದ ಜನರ ಆರ್ಥಿಕ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಅಧ್ಯಯನ ಮಾಡುವ ನಿಟ್ಟಿನಲ್ಲಿ ಗಡಿ ಪ್ರದೇಶದ ಅಭಿವೃದ್ಧಿಗೆ ಪ್ರಾಧಿಕಾರದ ಮುಂದಾಗುತ್ತಾ ಹೇಳಿದು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಕಡೆಯಿಂದ ನಗರಸಭೆ ಎರಡನೇ ಮುಂಡಂಗೇರಿ ಗ್ರಾಮದಲ್ಲಿ 10 ಎಕರೆ ಪ್ರದೇಶದಲ್ಲಿ ಘನತ್ಯಾಜ್ಯ ಘಟಕ ಶುರು ಮಾಡುವ ಬಗ್ಗೆ ನಾಳೆ ಹೊತ್ತಾರೆ 11 ಗಂಟೆಗೆ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಸಾರ್ವಜನಿಕರಿಂದ ಮಾಹಿತಿ ಪಡೆಯುವ ಸಭೆ ನಡೆದಂತೇಳಿ ಪೌರಾಯುಕ್ತರಾದ ವಿಜಯ ತಿಳಿಸಳು. ಮಡಿಕೇರಿ ನಗರಸಭೆ ಕಡೆಯಿಂದ 23 ಹೊತ್ತಾರೆ 11 ಗಂಟೆಗೆ ಕ್ರಿಸ್ಟಲ್ ಕೋಟ್ಲಿ ಪೌರ ಕಾರ್ಮಿಕರ ದಿನಾಚರಣೆ ನಡೆದಂತೇಳಿ ಮಡಿಕೇರಿನ ಪೌರಾಯುಕ್ತರು ತಿಳಿಸಳು. ಮಡಿಕೇರಿ ಪ್ಯಾಟನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದ ಹತ್ತಿರ ನಿರ್ಮಾಣ ಆಗ್ತಿರುವ ಕನ್ನಡ ಸುವರ್ಣ ಸಮುದಾಯ ಕಟ್ಟಡ ಕಾಮಗಾರಿನ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ರಾಜ್ಯಾಧ್ಯಕ್ಷರಾದ ಡಾ ಸಿ ಸೋಮಶೇಖರ ಇಂದು ಭೇಟಿ ನೀಡಿ ಪರಿಶೀಲನೆ ಮಾಡಿ ಮಾತಾಡಿ ಸುವರ್ಣ ಕನ್ನಡ ಸಮುಚ್ಚಯ ಭವನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸಭಾಭವನ ಒಳಗೊಂಡಿದ್ದು ಆದಷ್ಟು ಬೇಗನೆ ಕೆಲಸ ಪೂರ್ತಿ ಮಾಡಕೂತಳಿ ಸಂಬಂಧಪಟ್ಟವಕ್ಕೆ ಸೂಚನೆ ನೀಡಿದೆ. ವಿದ್ಯುತ್ ವಿತರಣಾ ಕೇಂದ್ರ ಮತ್ತು ಮಾರ್ಗಲಿ ತುರ್ತು ನಿರ್ವಹಣೆ ಮತ್ತು ದುರಸ್ತಿ ಕೆಲಸ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ 9:55 ಗಂಟೆಯವರೆಗೆ ಕುಶಾಲನಗರ, ಸೋಮರಪೇಟೆ, ಅಲ್ಲೂರು ಸಿದ್ದಾಪುರ, ಶುಂಠಿಕೊಪ್ಪ, ಮಡಿಕೇರಿ ವಿದ್ಯುತ್ ಉಪಕೇಂದ್ರಗಳಲ್ಲಿ ವಿದ್ಯುತ್ ಸರಬರಾಜು ನಿಲ್ಲಿಸಲಾಗಿದೆ. ಆದ್ದರಿಂದ ಕುಶಾಲನಗರ, ಕೂಡಿಗೆ, ನಂಜರಾಯಪಟ್ಟಣ, ಶುಂಠಿಕೊಪ್ಪ, ಚೆಟ್ಟಳ್ಳಿ, ಸೋಮರಪೇಟೆ, ಶಾಂತಳ್ಳಿ, ಕುಮಾರಳ್ಳಿ, ಗೌಡಳ್ಳಿ, ಹೆಗ್ಗಡಮನೆ, ಅಬ್ಬೂರ್ಕಟ್ಟೆ, ಐಗೂರು, ಹೊಸಗುತ್ತಿ, ಗಣಗೂರು, ಗೋಣಿಮರೂರು, ಆಲೂರು ಸಿದ್ದಾಪುರ, ಮಾಲಂಬಿ, ಸಿದ್ಲಿಂಗಪುರ, ಕುಂಡಮೇಸ್ರಿ, ಮೇಕೇರಿ, ಕಡಗದಾಳು, ಸಂಪಾಜೆ, ಭಾಗಮಂಡಲ ಸುತ್ತಮುತ್ತಲ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯಾದೆ. ಸಾರ್ವಜನಿಕರು ಸಹಕರಿಸುವಂತೆ ಸಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಳು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಅವರ ಸೂಚನೆ ಮೇರೆಗೆ ದಸರಾ ಹಬ್ಬದ ಪ್ರಯುಕ್ತ ಜಿಲ್ಲೆಯ ಎಲ್ಲಾ ಸ್ಕೂಲ್ ಮತ್ತು ಕಾಲೇಜುಗಳಿಗೆ 26 ಅಕ್ಟೋಬರ್ 9 ರವರೆಗೆ 15 ದಿನಗಳ ದಸರಾ ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಡಾ ಬಿ ಸತೀಶ್ ಆದೇಶ ಹೊರಡಿಸಲು. ಕೊಡಗು ಜಿಲ್ಲೆಯಲ್ಲಿ ಇಂದು ಹೊತ್ತರೆ 8:30 ಗಂಟೆಗೆ ಅಕೇರಿಯಾದಂಗೆ ಕಳೆದ 24 ಗಂಟೆಯ ಸಮಯದಲ್ಲಿ ಸರಾಸರಿ ಮಳೆ 4.14 mm ಮಳೆಯಾಗಿತ್ತು. ಮಡಿಕೇರಿ ತಾಲೂಕಲ್ಲಿ 5.10 mm, ವಿರಾಜಪೇಟೆ ತಾಲೂಕಲ್ಲಿ 6 mm, ಸೋಮರಪೇಟೆ ತಾಲೂಕಲ್ಲಿ 1.33 mm ಮಳೆಯಾದ ವರದಿಯಾಗಿತ್ತು. ಕೊಣಕೊಪ್ಪಲು ಉಪವಿಭಾಗ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಕುಂದುಕೊರತೆಗಳನ್ನು ನಿವಾರಿಸುವ ಸಭೆ ನಾಳೆ ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಗೋಣಿಕೊಪ್ಪ ಉಪವಿಭಾಗ ಕಚೇರಿ ಆವರಣದಲ್ಲಿ. ವಿರಾಜಪೇಟೆ ವ್ಯಾಪ್ತಿನ ಸಭೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೆ ಉಪವಿಭಾಗ ಕಚೇರಿ ಆವರಣದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಸೆಸ್ ಮಡಿಕೇರಿ ಇವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಗೋಣಿಕೊಪ್ಪ ಮತ್ತು ವಿರಾಜಪೇಟೆ ವ್ಯಾಪ್ತಿನ ಸಾರ್ವಜನಿಕರು ವಿದ್ಯುಚ್ಛಕ್ತಿಗೆ ಸಂಬಂಧಿಸಿದ ದೂರುಗಳಿದ್ದರೆ ಈ ಸಭೆಯಲ್ಲಿ ಚರ್ಚಿಸಿ ಬಗೆಹರಿಸಿಕೆ ಕ್ರಮ ತಗೊಳ್ಳಲಾಗಿದೆ. ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಕೊಡಗು ಜಿಲ್ಲೆ ಜಿಲ್ಲಾ ಪಂಚಾಯಿತಿ ಇವರ ಕೂಡುಕೂಟಲಿ ಪಶು ಚಿಕಿತ್ಸಾಲಯ ಮಾದಾಪುರ ಇಲ್ಲಿ ನಾಳೆ ಹೊತ್ತರೆ 9 ಗಂಟೆಯಿಂದ 1 ಗಂಟೆವರೆಗೆ ಪುಕ್ಕಟೆ ರೇಬಿಸ್ ಲಸಿಕಾ ಅಭಿಯಾನ ಹಮ್ಮಿಕೊಂಡಳು. ಅಲ್ಲಿನ ಸಾರ್ವಜನಿಕರು ತಮ್ಮ ಸಾಕು ನಾಯಿಗಳಿಗೆ ರೇಬಿಸ್ ಲಸಿಕೆನ ಹಾಕಿಸ್ಕೊಳ್ಳಕ್ಕೆ. ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಅಕ್ಟೋಬರ್ 1 ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆನ ಜಿಲ್ಲಾ ಮಟ್ಟದಲ್ಲಿ ಆಚರಿಸಿಕೆ ಸಂಬಂಧಿಸಿದಂತೆ ಕೊಡಗು ಜಿಲ್ಲೆಯ ಹಿರಿಯ ನಾಗರಿಕರಿಗೆ ಆಟೋಟ ಪೈಪೋಟಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಾಡು ಮಾಡಲು. 27 ವಿರಾಜಪೇಟೆ ತಾಲೂಕಿನ ಹಿರಿಯ ನಾಗರಿಕರಿಗೆ ತಹಶೀಲ್ದಾರ್ ಕಚೇರಿ ಹತ್ತಿರದ ಮೈದಾನದಲ್ಲಿ, ಸೋಮರಪೇಟೆ ತಾಲೂಕು ಮತ್ತು ವಿರಾಜಪೇಟೆ ತಾಲೂಕಿನ ಹಿರಿಯ ನಾಗರಿಕರಿಗೆ 29 ಜನರ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಪೈಪೋಟಿ ನಡೆದಿದೆ. ಹಾಗೆ 29 ತಾಲೂಕಲ್ಲಿ ಗೆದ್ದ ಹಿರಿಯ ನಾಗರಿಕರಿಗೆ ಜಿಲ್ಲಾ ಮಟ್ಟದಲ್ಲಿ ಆಕೇರಿ ಪೈಪೋಟಿ ನಡೆದಂತೇಳಿ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಯು ತಿಳಿಸಳು. ಪ್ರವಾಸೋದ್ಯಮ ಪುನರಾವಲೋಕನ ಶೀರ್ಷಿಕೆಯಡಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ 2022 ಆಚರಣೆ ಪ್ರಯುಕ್ತ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಪೈಪೋಟಿ ನಡೆದಿದೆ. ಆಸಕ್ತಿ ಇರುವ ಸಾರ್ವಜನಿಕರಿಗೆ ಛಾಯಾಗ್ರಹಣ ಪೈಪೋಟಿ, ವಿಷಯ ಅನ್ಸಿನ್ ಕೂರ್ಕ್ ಹಾಗೆ ಕಿರುಚಿತ್ರ ಪೈಪೋಟಿ, ಮತ್ತು ವಿದ್ಯಾರ್ಥಿಗಳಿಗೆ ರೀಥಿಂಕಿಂಗ್ ಟೂರಿಸಂ ವಿಷಯದಲ್ಲಿ ಪ್ರಬಂಧ ಪೈಪೋಟಿ ನಡೆದಿದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಉಪನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಕೊಡಗು ಜಿಲ್ಲೆ ಇವರನ್ನು ಸಂಪರ್ಕಿಸಕ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಫೆಸ್ಟಿವಲ್ ಮೆಗಾ ಆಫರ್ ಪೂತಾ ಸಿಂಗ್ ಅಪ್ಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಯಾವುದೇ ಹೋಮ್ ಅಪ್ಲಯನ್ಸಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಯ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಅಲ್ಲದೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ಗಳು. ಪೂತಾ ಸಿಂಗ್ ಅಪ್ಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಮಕ್ಕಂದೂರು ಗ್ರಾಮ ಪಂಚಾಯತಿಯ 2021-22 ಸಾಲಿನ ಜಮಾಬಂದಿ ಸಭೆ 22ರಂದು ನಾಳೆ ಗುರುವಾರ ಪೂರ್ವಾಹ್ನ 12:30 ಪಂಚಾಯತಿ ಅಧ್ಯಕ್ಷ ಶ್ರೀ ಕನ್ನಿಕಂಡ ಶ್ಯಾಮ್ ಸುಬ್ಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಶ್ರೀ ಮೋಹನ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಪಂಚಾಯತಿ ಕಚೇರಿ ಸಭಾಂಗಣದಲ್ಲಿ ನಡೆಯಲಿದೆ. ಪಂಚಾಯತಿ ವ್ಯಾಪ್ತಿಯ ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಮಕ್ಕಂದೂರು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಪೊನ್ನಪೇಟೆ ಕೊಡವ ಸಮಾಜತ್ರ ಮಹಾಸಭೆಲ್ ಕೊಡವಡ ಮಂಗಲತ್ಲ್ ಮುಹೂರ್ತ ನೇರತ್ರ ಪಾವಿತ್ರತ್ನ ಕಾಪಾಡುವ ನಿಟ್ಟಲ್ ಕಳ್ಳು ಬಳಂಬುವನ ನಿಷೇಧ ಮಾಡುವ ತೀರ್ಮಾನ ಅಡ್ತಂಡಂಗ್ ಸಮಾಜತ್ರ ಅಧ್ಯಕ್ಷ ಶ್ರೀ ಕಾಳಿಮಾಡ ಮೋಟಯ್ಯ ಇಂಗಕ್ಕೂ ಆಡಳಿತ ಮಂಡಳಿಕಾರಕ್ಕೂ ಸರ್ವ ಸದಸ್ಯಂಗಕ್ಕೂ ನಲ್ಲಾಮೆ ಬೈಂದಂಡ್ ದ್ಯಾವ ಇಂಗಕ್ ನಲ್ಲದು ಮಾಡಿಡಂದು ಕಟ್ಟಣಿತ್ ಸಾಮಾಜಿಕ ಕಾರ್ಯಕರ್ತ ಕೆಂಜಗಣ ರೋಷನ್ ನಾಣಯ್ಯ, ಬೆಂಗಳೂರು. ನಂಬರ್ 304 ಕೊಡಗು ಜೇನು ಮತ್ತು ಮೇಣ ಉತ್ಪಾದಕರ ಸಹಕಾರ ಮಾರಾಟ ಸಂಘ ನಿಯಮಿತ ಇದರ 2021-22 ಸಾಲಿನ 84ನೇ ವಾರ್ಷಿಕ ಮಹಾಸಭೆ ಇದೇ ಸೆಪ್ಟೆಂಬರ್ 22ರಂದು ಗುರುವಾರ ಪೂರ್ವಾಹ್ನ 10:30 ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ಕಂಜಿತಂಡ ಕೆ ಮಂದಣ್ಣನವರ ಅಧ್ಯಕ್ಷತೆಯಲ್ಲಿ ಕೊಡಗು ಮಹಿಳಾ ಸಮಾಜ ವಿರಾಜಪೇಟೆ ಇಲ್ಲಿ ನಡೆಸಲಾಗುವುದು. ಸದಸ್ಯರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಭೆಯನ್ನ ಯಶಸ್ವಿಗೊಳಿಸಿಕೊಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ ನಾಳೆ ಗುರುವಾರ ಪೂರ್ವಾಹ್ನ 11:00 ಮಡಿಕೇರಿ ಕೊಡವ ಸಮಾಜದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಎಂಬಿ ದೇವಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು. ಸಂಘದ ಮಾನ್ಯ ಸದಸ್ಯರೆಲ್ಲ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸಹಕರಿಸುವಂತೆ ಸಂಘದ ಆಡಳಿತ ಮಂಡಳಿ ಕೋರಿದೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ವಿರಾಜಪೇಟೆಯ ಡೆಂಟಲ್ ಕಾಲೇಜ್ ಹತ್ತಿರ ಶುಭಾರಂಭಗೊಂಡಿದೆ ಅಗ್ಲೋನೇಮಾ ಹೋಟೆಲ್ ಅಂಡ್ ರೆಸಾರ್ಟ್. ಅತ್ಯುತ್ತಮ ಟೇಸ್ಟ್ ನೊಂದಿಗೆ ಲಂಚ್ 12:30 to 3:30, ಡಿನ್ನರ್ 7 to 10. ರಿಸರ್ವ್ ಯೋರ್ ಟೇಬಲ್, ಕಾಲ್ 9480780802. ನಂಬರ್ 2769 ಮಡಿಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಡಿಕೇರಿ ಇದರ 2021-22 ಸಾಲಿನ 41ನೇ ವಾರ್ಷಿಕ ಮಹಾಸಭೆ ಇದೇ 23ರಂದು ಶುಕ್ರವಾರ ಪೂರ್ವಾಹ್ನ 10:30 ಮಡಿಕೇರಿ ಬಾಲಭವನದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಮುದ್ದಂಡ ಬಿ ಪೊನ್ನಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರೆಲ್ಲ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಪಿ ದಿಲೀಪ್ ಕೇಳಿಕೊಂಡಿದ್ದಾರೆ. ದಸರಾ ಹಬ್ಬದ ಸಂಭ್ರಮಕ್ಕೆ ವಿರಾಜಪೇಟೆಯ ಅಭಿಲಾಷ್ ನಲ್ಲಿ ಬಂಪರ್ ಕೊಡುಗೆಗಳು. 4 ಇಯರ್ಸ್ ವಾರಂಟಿ ಇರುವ ಇಂಪೆಕ್ಸ್ ಎಲ್ಇಡಿ ಮೇಲೆ ಅಪ್ ಟು 50% ಡಿಸ್ಕೌಂಟ್, ಟೈಟಾನ್ ವಾಚ್ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್, ಲ್ಯಾಕ್ಮೇ ಕಲರ್ ಕಾಸ್ಮೆಟಿಕ್ಸ್ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಹೀರೋ ಬೈಸಿಕಲ್ಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ನಿಧನ ಸುದ್ದಿ. ಕಾಲೂರು ಗ್ರಾಮತ್ರ ಪಳೆಯಂಡ ಮುತ್ತಣ್ಣ ಮಿಟ್ಟು ಅಯ್ಯಂಗ ಇಂದು ಮಜ್ಜನ 1 ಗಂಟೆಗೆ ಮರಣಪಟ್ಟಿತ್ತು. ಎಳುತ್ತಂಜೆ ಬಯತ್ರ ಪಳೆಯಂಡ ಮುತ್ತಣ್ಣ ಮಿಟ್ಟು ಅಯ್ಯಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ ತೊಳಲು ಸ್ವಗ್ರಾಮದ ನಡಪ. ಅಮ್ಮತ್ತಿ ಕಾವಾಡಿ ಮೊಣ್ಣಿಕಂಡ ಪೌತಿ ಸುಬ್ಬಯ್ಯ ಅಯ್ಯಂಗಡ ಪೊಣ್ಣು ಬೊಳ್ಳವ ಇಂದು ಮಜ್ಜನ ಮರಣಪಟ್ಟಿತ್ತು. 99 ಬಯತ್ರ ಮೊಣ್ಣಿಕಂಡ ಬೊಳ್ಳವ ಅಯ್ಯಂಡ ತಾಮನೆ ಬೋಬಡಿರ ಕುಂದ ಈಚೂರು ಗ್ರಾಮ ಆಕಿರಿ ಕಾರ್ಯ ನಾಳೆ ಪೊಲಾಕ 11 ಗಂಟೆಗೆ ಒಕ್ಕತ್ತು ಟಂಗಡಿತು ನಡಪ. ಕುಶಾಲನಗರ ಹೆಬ್ಬಾಲೆ ಕರ್ತಂಡ ಧೀರಜ್ ವಿನು ಅಯ್ಯಂಗಡ ಪೊಣ್ಣು ಮಿಲನ ಮಿಲಿ ಇಂದು ಮರಣಪಟ್ಟಿತು. 35 ವಯತ್ರ ಕರ್ತಂಡ ಮಿಲನ ಮಿಲಿ ತಾಮನೆ ಬೈರಕುಂದಿರ ಆಕಿರಿ ಕಾರ್ಯ ನಾಳೆ ಪೊಲಾಕ 10:30 ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಂಡುಳ್ಳ ತಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಜಿಲ್ಲಾ ಮಟ್ಟದ ಅಧಿಕಾರಿಯ ತಿಂಗಕೊಮ್ಮ ಚೆಂಗು ಗಡಿಭಾಗದ ಗ್ರಾಮಕ್ಕೆ ಹೋಗಿಕೊಂಡು ರಾಜ್ಯ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಸಿ ಸೋಮಶೇಖರ್. ಹರದಾಸ ಅಪ್ಪಚಕವಿರ ಪುಟ್ಟಿನ ಇಂದೇತರ ದಿನತನ ಕೊಡವ ಸಾಹಿತ್ಯ ದಿನಾಣ್ಯಂಡು ರೂಪಚರುಂಡು ಅಪ್ಪಚಕವಿ ಅಭಿಮಾನಿ ಬಳಗದ ಪದಾಧಿಕಾರಿಯ ಸುದ್ದಿಗೋಷ್ಠಿಯಲ್ಲಿ ಓರತ್ತ. ಸುದ್ದಿ ರವಿಯವರ ಕೊಡಗಲು ಜಿಲ್ಲಾ ಮಟ್ಟದ ಅಧಿಕಾರಿಯ ಗಡಿಭಾಗತರ ಗ್ರಾಮಕ್ಕೆ ತಿಂಗಕೊಮ್ಮಾಚಿಂಗ ಕುದ್ದು ಪೋಪಂಜಿ ಗ್ರಾಮ ವಾಸ್ತವ್ಯ ಮಾಡೋಣ ಮೂಲಕ ಸಾರ್ವಜನಿಕಗಳ ಅಹವಾಲನ್ನು ಸ್ವೀಕಾರ ಮಾಡೋಣ ಎಂದು ರಾಜ್ಯ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷಗಳನ್ನು ಡಾ ಸಿ ಸೋಮಶೇಖರ್ ಸೂಚನೆ ಕೊಡ್ತಿದ್ದೆ. ಮಡಿಕೇರಿಯ ಜಿಲ್ಲಾಧಿಕಾರಿ